ಆರು ವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾರ್ಲಿ ಸರಣಿ ಕಾರ್ಯಕ್ರಮ. ಕೆ ಕಾರ್ಯಕ್ರಮ ಗೋಕುಲವಾಣಿ. ಗೋಕುಲವಾಣಿ ಬಾಂಧವರೇ, ಇಂದಿನ ಗೋಕುಲವಾಣಿಯಲ್ಲಿ ವಾತಾವರಣ ವೈಪರೀತ್ಯಗಳು ಹಾಗೂ ಜಾನುವಾರು ಸಾಕಾಣಿಕೆ ಈ ಕುರಿತಂತಹ ಸಂವಾದವನ್ನ ಪ್ರಸಾರ ಮಾಡುತ್ತಿದ್ದೇವೆ. ಇದರಲ್ಲಿ ಭಾಗವಹಿಸುತ್ತಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಸ್ ನವೀನ್ ಕುಮಾರ್ ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ. ಡಾಕ್ಟರ್ ನವೀನ್ ಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಹೇಮಂತ್ ಗೌಡ ಅವರೇ ತಮಗೂ ನಮಸ್ಕಾರ. ನಮಸ್ತೆ. ತಾವಿಬ್ರು ಇವತ್ತು ವಾತಾವರಣದ ವೈಪರೀತ್ಯಗಳು ಮತ್ತೆ ಜಾನುವಾರು ಸಾಕಾಣಿಕೆ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ನವೀನ್ ಕುಮಾರ್ ಅವರೇ ತಾವೇ ಆರಂಭ ಮಾಡಿ. ಹೌದು, ಈಗ ಪ್ರಪಂಚದಲ್ಲಿ ಎಲ್ಲೆಡೆ ಕೇಳುವಂತ ಒಂದು ಶಬ್ದ ಏನಂದ್ರೆ ಹವಾಮಾನ ವೈಪರೀತ್ಯ. ಅಂದ್ರೆ ಏನಿದು ಹವಾಮಾನ ವೈಪರೀತ್ಯ ಅಂದ್ರೆ ಏನು ಅನ್ನೋದು ಫಸ್ಟ್ ತಿಳ್ಕೋಣ. ಹವಾಮಾನ ನಮಗೆ ಗೊತ್ತಿದೆ, ನಿರ್ದಿಷ್ಟ ಸಮಯಕ್ಕೆ ಮಳೆ ಬರುವಂತದ್ದಾಗ್ಲಿ, ನಿರ್ದಿಷ್ಟ ಸಮಯಕ್ಕೆ ಬಿಸಿಲು ಎಷ್ಟಿರಬೇಕು ಅಷ್ಟಿರಬೇಕು, ತಾಪಮಾನದಲ್ಲಿ ಏರುಪೇರು ಆಗ್ರಹ ಇರೋ ರೀತಿ ಇದ್ರೆ ಅದು ಒಳ್ಳೆಯ ವಾತಾವರಣ ಅಂತ ಹೇಳ್ತೀವಿ. ಆದ್ರೆ ದಿನೇ ದಿನೇ ಹೇಗಾಗ್ತಿದೆ ಅಂದ್ರೆ ನಾವು ಯಾವುದನ್ನ ಒಂದು ಇದೇ ರೀತಿ ಬರುತ್ತೆ, ಇಷ್ಟೇ ದಿನಕ್ಕೆ ಮಳೆ ಬರುತ್ತೆ, ಈ ಬಿಸಿಲು ಈ ಸಲ ಇಷ್ಟಿರುತ್ತೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಆಗ್ತಿರೋ ಒಂದು ಕಾರಣ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗ ಹೇಮಂತ್ ಗೌಡ ಅವರು ಸ್ವಲ್ಪ ಹೇಳಿದ್ದಾರೆ. ಖಂಡಿತವಾಗ್ಲು ಈ ವಾತಾವರಣ ಬದಲಾವಣೆಗೆ ಮುಖ್ಯವಾದ ಕಾರಣ ಅದರಲ್ಲಿರ್ತಕ್ಕಂತ ನಮ್ಮ ಅಟ್ಮಾಸ್ಫಿಯರ್ ಅಥವಾ ವಾತಾವರಣದಲ್ಲಿ ಇರ್ತಕ್ಕಂತ ಅನಿಲಗಳು. ಆ ಅನಿಲಗಳಲ್ಲಿ ಸಾಕಷ್ಟು ಹೆಚ್ಚು ಪ್ರಮಾಣದಲ್ಲಿ ಇರ್ತಕ್ಕಂತ ಅನಿಲ ಅಂದ್ರೆ ನೈಟ್ರೋಜನ್, ನಮಗೆ ಗೊತ್ತಿದೆ. ಬಟ್ ಆದ್ರೆ ಈ ವಾತಾವರಣ ಬದಲಾವಣೆಗೆ ಮುಖ್ಯವಾದ ಅನಿಲಗಳು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಅನ್ನೋ ಅಂತಹ ಅನಿಲಗಳು. ಈ ಅನಿಲಗಳು ನಾವು ಮನುಷ್ಯ ಮಾಡ್ತಕ್ಕಂತ ಎಷ್ಟೊಂದು ಕಾರ್ಯಚಟುವಟಿಕೆಗಳಿಂದ ಉತ್ಪತ್ತಿ ಆಗ್ತಾ ಇದೆ, ಹೇರಳವಾಗಿ ಉತ್ಪತ್ತಿ ಆಗ್ತಾ ಇರೋದ್ರಿಂದ ಈ ಅನಿಲಗಳು ವಾತಾವರಣದಲ್ಲಿ ಉಳಿದು ಆ ಒಂದು ಉಳಿವಿಕೆಯಿಂದಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಆಗ್ಬಹುದು ಅಥವಾ ಹ್ಯುಮಿಡಿಟಿ ಆಗ್ಬಹುದು ಅದರಲ್ಲಿ ಬದಲಾವಣೆ ಆಗ್ತಾ ಇದೆ. ಯಾವ್ಯಾವ ಈ ಮನುಷ್ಯನ ಕಾರ್ಯಚಟುವಟಿಕೆಗಳು ಈ ಅನಿಲಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾವೆ ಅಂದ್ರೆ ಮುಖ್ಯವಾಗಿ ನಾವು ಉಪಯೋಗಿಸ್ತಕ್ಕಂಥ ವಾಹನಗಳಾಗ್ಬಹುದು ಅಥವಾ ನಾವು ಎಷ್ಟೊಂದು ಇಂಡಸ್ಟ್ರೀಸ್ಗಳಾಗ್ಬಹುದು ಕಾರ್ಖಾನೆಗಳಿಂದ. ಮತ್ತೆ ನಾವು ಇಲ್ಲಿವರೆಗೂ ನಾವು ಯಾರು ಈ ತರ ಊಹೆ ಮಾಡಿರ್ಲಿಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ನಮ್ಮ ಜಾನುವಾರುಗಳು ಸಹ ಈ ಎಷ್ಟೊಂದು ಈ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಮಾತಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಆಗ್ಬಹುದು ಅಥವಾ ಮೀಥೇನ್ ಆಗ್ಬಹುದು, ಇವುಗಳನ್ನ ಉತ್ಪಾದನೆ ಮಾಡ್ತಾ ಇದ್ದಾವೆ. ಅದರಿಂದಾಗಿ ನಮ್ಮ ದೇಶದಲ್ಲಿ ನಮ್ಗೆಲ್ಲ ತಿಳಿದಕ್ಕಂತ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಜಾನುವಾರುಗಳ ಸಂಖ್ಯೆ ಇರೋದು ನಮ್ಮ ದೇಶದಲ್ಲಿ. ಅಂದ್ರೆ ಅದರ ಅರ್ಥ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರತಕ್ಕಂತ ಅನಿಲಗಳು ಈ ಜಾನುವಾರುಗಳಿಂದ ಅತಿ ಹೆಚ್ಚು ಅನ್ನೋ ಒಂದು ನಮ್ಮ ಮೇಲೆ ಒತ್ತಡ ಇದೆ ಜಾಗತಿಕವಾಗಿ. ಸೊ ಮುಖ್ಯವಾಗಿ ನಮ್ಮ ಒಂದು ಜಾನುವಾರುಗಳಿಂದಾಗಿ ಈ ಅನಿಲಗಳ ಉತ್ಪಾದನೆಯಿಂದ ನಮ್ಮ ಪರಿಸರ ಹಾನಿ ಆಗ್ತಾ ಇದೆ ಅನ್ನೋ ಒತ್ತಡನ ನಾವು ಈಗ ನಿವಾರಣೆ ಮಾಡಬೇಕು. ಆ ತಿಕ್ಕಲ್ಲಿ ನಮ್ಮ ಜಾನುವಾರುಗಳು ಏನು ಉತ್ಪಾದನಾ ಶಕ್ತಿ ಇದೆ ಅದು ಅತಿ ಹೆಚ್ಚಿದ್ದು ಅತಿ ಕಡಿಮೆ ಅನಿಲಗಳನ್ನ ಉತ್ಪಾದನೆ ಮಾಡುವಂತಹ ಸಾಮರ್ಥ್ಯ ಹೊಂದಂತಹ ಸ್ಥಿತಿನ ನಾವು ಉಂಟು ಮಾಡಬೇಕು ಈಗಿನ ಸ್ಥಿತಿಲಿ. ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಮ ಜಾನುವಾರುಗಳಿಂದನೂ ಪರಿಸರ ವೈಪರೀತ್ಯ ಕಾರಣ ಆಗ್ತಿದೆ. ಖಂಡಿತವಾಗ್ಲೂ. ಅದೇ ಮೀಥೇನ್ ಅಂತ ಹೇಳಿದ್ರೆ ಮೀಥೇನ್ ಅನ್ನೋದು ನಮ್ಮ ಹಸುಗಳಿಂದ ಉತ್ಪತ್ತಿ ಆಗುವಂತ ಅಂದ್ರೆ ಅದು ಹೊಟ್ಟೆಯಲ್ಲಿ ಅದು ಮೆಲಕ್ ಹಾಕ್ಬೇಕಾದ್ರೆ ಅದ್ರ ಬಾಯಿಯಿಂದ ಆಚೆ ಹಾಕುತ್ತೆ ಮೀಥೇನ್ ಅನ್ನೋದು. ಅದು ಒಂದು ಪರಿಸರ ವೈಪರೀತ್ಯಕ್ಕೆ ಒಂದು ಕಾರಣ ಅಂತ ಹೇಳ್ತೀರಾ. ಹೌದು. ಆದ್ರೆ ಪರಿಸರ ವೈಪರೀತ್ಯಕ್ಕೆ ನಮ್ಮ ಜಾನುವಾರುಗಳಿಂದ ಎಷ್ಟು ಕಾರಣ, ಜಾನುವಾರುಗಳು ಅಷ್ಟೇ ನೋವನ್ನು ಅನುಭವಿಸುತ್ತೆ ಅಲ್ವಾ? ಹೌದೌದು. ಅಂದ್ರೆ ಒಂದು ರೀತಿಯಲ್ಲಿ ಜಾನುವಾರುಗಳಿಂದ ಪರಿಸರ ಸ್ವಲ್ಪ ಮಟ್ಟಿಗೆ ಕಲುಷಿತಗೊಳ್ತಾ ಇದೆ ಅಂದ್ರೆ ಅಷ್ಟೇ ಕಾರಣ ಆ ಕಲುಷಿತಗೊಂಡ ಪರಿಸರದಿಂದನೂ ಜಾನುವಾರುಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಎರಡೂ ದಿಕ್ಕಲ್ಲಿ ಇದು ಕೆಲಸ ಆಗ್ತಾ ಇದೆ. ಜಾನುವಾರುಗಳಿಂದ ವಾತಾವರಣ ಬದಲಾವಣೆ, ವಾತಾವರಣ ಬದಲಾವಣೆಯಿಂದಾಗಿ ಜಾನುವಾರುಗಳ ಮೇಲೆ ಒತ್ತಡ, ಎರಡೂ ಕಡೆಯಿಂದ ಆಗ್ತಾ ಇದೆ ಇದು. ಅಂದ್ರೆ ಇದು ಕೇವಲ ಮೆಲುಕು ಹಾಕುವಾಗ ಹೊರಗಡೆ ಬರುವಂತಹ ಅನಿಲ ಮಾತ್ರನಾ ಅಥವಾ ಜಾನುವಾರುಗಳು ಮಲ ಮೂತ್ರವನ್ನ ವಿಸರ್ಜನೆ ಮಾಡ್ತಾವಲ್ಲ, ಆಗಲೂ ಕೂಡ ಮೀಥೇನ್ ಅನಿಲ ಬಿಡುಗಡೆ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ. ಹೊಟ್ಟೆಯಿಂದ ಈ ಮೀಥೇನ್ ಅನಿಲ ಏನು ಅವು ಪಚನ ಕ್ರಿಯೆ ಆದಾಗ ಉತ್ಪತ್ತಿ ಆಗುವಂತಹ ಒಂದು, ಅದ್ರ ಜೊತೆಗೆ ಈ ಸಗಣಿನ ಹಾಕಿದ ನಂತರ ಅದನ್ನ ನಾವು ತಿಪ್ಪೆಗಳಿಗೆಲ್ಲ ಹಾಕದಂತ ಸಂದರ್ಭದಲ್ಲಿ ಅಲ್ಲೂ ಸಹ ಈ ಅನರೋಬಿಕ್ ಕಂಡೀಷನ್ ಅನ್ನೋ ಒಂದು ಗಾಳಿ ರಹಿತ ವಾತಾವರಣ ಸ್ಥಿತಿ ಉಂಟಾಗೋದ್ರಿಂದ ಅಲ್ಲೂ ಸಹ ಎಷ್ಟೊಂದು ಗ್ರೀನ್ ಹೌಸ್ ಗ್ಯಾಸಸ್ಗಳು ಉತ್ಪಾದನೆ ಆಗ್ತಾ ಇದೆ. ಹಂಗಾಗಿ ನಾವು ಜಾನುವಾರುಗಳು ಮತ್ತೆ ಅವುಗಳ ನಿರ್ವಹಣೆ ಎರಡೂ ಹಂತದಲ್ಲಿ ನಾವು ಪರಿಗಣನೆ ತಗೋಬೇಕಾಗುತ್ತೆ. ಡಾಕ್ಟರ್ ನವೀನ್ ಕುಮಾರ್ ಅವರೇ, ಗೋಬರ್ ಘಟಕಗಳಲ್ಲಿ ಉರಿಯುವಂತಹ ಅನಿಲ ಅಂದ್ರೆ ಅದು ಮೀಥೇನ್. ಹೌದು ಹೌದು. ಅಂದ್ರೆ ತುಂಬಾ ಸರಳವಾದ ಪರಿಹಾರ ಅಂತಂದ್ರೆ ಪ್ರತಿಯೊಬ್ಬ ಕೃಷಿಕನು ಕೂಡ ಗೋಬರ್ ಘಟಕ ನಿರ್ಮಾಣ ಮಾಡಿಕೊಳ್ಳೋದು. ಹೌದು, ಹಾಗಂತ ನನಗನ್ಸುತ್ತೆ, ತಮ್ಗೇನನ್ಸುತ್ತೆ? ಇಲ್ಲ ಇಲ್ಲ, ನೀವು ಸರಿಯಾದ ಮಾಹಿತಿನ ಹೇಳಿದ್ರೆ. ಯಾಕೆಂದ್ರೆ ಮೀಥೇನ್ ಅನ್ನ ಅದು ಪರಿಸರ ಹಾಳಾಗುತ್ತೆ ಯಾವಾಗ ಅದನ್ನ ಪರಿಸರಕ್ಕೆ ಬಿಟ್ಟಾಗ. ಅದಕ್ಕೆ ಪರಿಸರಕ್ಕೆ ಬಿಡದಂಗೆ ಅದನ್ನ ಉಪಯೋಗಿಸ್ಕೊಂಡ್ರೆ ಬಹಳಷ್ಟು ಉಪಯೋಗಗಳಿದೆ. ಅದ್ರಲ್ಲಿ ಒಂದೇನಂದ್ರೆ ನಾವು ಸಗಣಿನ ಯಾವ ರೀತಿ ನಿರ್ವಹಿಸ್ತೀವಿ ಅನ್ನೋದು ಬಹಳಷ್ಟು ಮುಖ್ಯವಾಗುತ್ತೆ. ಏನಂದ್ರೆ ಸಗಣಿನ ಒಂದು ಆಳವಾದ ಗುಂಡಿ ತೋಡಿ ಅದರಲ್ಲಿ ಸಗಣಿ ಹಾಕುವಂತ ಕೆಲವೊಂದು ಪದ್ಧತಿಗಳು ಕೆಲವು ಅರ್ಥ ಇದೆ, ಅದನ್ನ ಮಾಡಬಾರದು. ಆವಾಗ ಏನಾಗುತ್ತೆ ಅಂದ್ರೆ ಗಾಳಿ ಆಡದಾ ಇದ್ರೆ, ಸಗಣಿಯಲ್ಲಿ ಗಾಳಿ ಆಡದಾ ಇದ್ದಾಗ ಅಲ್ಲಿ ಮೀಥೇನ್ ಅನ್ನೋದು ಉತ್ಪಾದನೆ ಆಗುತ್ತೆ. ಅದರಿಂದ ನಮ್ಮಲ್ಲಿ ಸ್ವಲ್ಪ ಸಗಣಿ ಏನಾದರೂ ಬರ್ತಾ ಇದ್ರೆ ಅದನ್ನ ಗುಣಿಯಲ್ಲಿ ಹಾಕದಂಗೆ, ಈಗ ಮುಂಚೆ ನಾವೇನಿತ್ತಲ್ಲ ಹುಲ್ಲಲ್ಲಿ ಸೇರಿಸಿ ಅದನ್ನ ಒಂದ್ ಕಡೆಗೆ ಹಾಕ್ತಿರಲ್ಲ, ಆ ರೀತಿ ಹಾಕೋದು ಒಳ್ಳೆಯದು. ಅಥವಾ ಬಯೋಗ್ಯಾಸ್ ಘಟಕಗಳೇನಿರಲ್ಲ ಅದನ್ನ ನಾವು ಅಳವಡಿಸಿಕೊಂಡ್ರೆ ಬಹಳಷ್ಟು ಪರಿಸರಕ್ಕೆ ಹಾನಿಯನ್ನ ನಾವು ಹಸುಗಳಿಂದ ತಡೆಗಟ್ಟಬಹುದು. ಮತ್ತೆ ಅದು ಒಂದು ಪ್ರಮುಖ ಕಾರಣವಾಗಿರೋದ್ರ ಮೀಥೇನ್ ಒಂದು ಪ್ರಮುಖವಾಗಿ ನಾವು ನಿಭಾಯಿಸಿದಲ್ಲಿ ನಮ್ಮ ಹಸುಗಳಿಂದ ಅಥವಾ ನಮ್ಮ ದನಗಳಿಂದ ಪರಿಸರಕ್ಕೆ ಯಾವುದೇ ತೊಂದರೆ ಇಲ್ಲದಂಗೆ ನಾವು ನೋಡ್ಕೋಬಹುದು. ಇದು ನಮ್ಮ ಹಸುಗಳಿಂದ ಪರಿಸರಕ್ಕೆ ಆಗುವಂತ ಒಂದು ತೊಂದರೆ ಇದಾಯ್ತು. ಈಗ ಪರಿಸರ ವೈಪರೀತ್ಯದಿಂದ ನಮ್ಮ ಹಸುಗಳ ಮೇಲೆ ಅಥವಾ ನಮ್ಮ ಜಾನುವಾರುಗಳ ಮೇಲೆ ಅಷ್ಟೇ ತೊಂದರೆಗಳಿದ್ದಾವೆ. ಅದು ಯಾವುದು ಮತ್ತೆ ಹೇಗೆ ಅನ್ನೋದನ್ನ ಕೂಲಂಕಷವಾಗಿ ನೋಡೋಣ. ಏನ್ ತೊಂದರೆ ಆಗಬಹುದು? ನಾವು ಮಾನವರು, ನಮಗೆ ಒಂದು ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆದ್ರೂ ನಮಗೆ ವಾತಾವರಣದಲ್ಲಿ ಟೆಂಪರೇಚರ್ ಇರ್ಲಿಕ್ಕೆ ಆಗಲ್ಲ. ಅದೇ ರೀತಿ ನಮ್ ಜಾನುವಾರುಗಳು ಸಹ ಆ ಒಂದು ಹೆಚ್ಚಿದ ವಾತಾವರಣ ಆಗ್ಬೋದು ಅಥವಾ ತೇವಾಂಶ ಆಗ್ಬೋದು ಅದನ್ನ ತಡ್ಕೊಳ್ಳೋ ಅಂತ ಕೆಪಾಸಿಟಿ ಅಥವಾ ಸಾಮರ್ಥ್ಯ ಕಡಿಮೆ ಇದೆ. ಹಂಗಾಗಿ ನಮ್ಮ ಒಂದು ಈಗ ನಾವು ಎಲ್ಲರಿಗೂ ತಿಳಿಸುವಂತ ವಿಚಾರ ಏನು ಅಂದ್ರೆ, ನಮ್ಮ ಆ ಜಾನುವಾರುಗಳು ಈ ವಾತಾವರಣ ವೈಪರೀತ್ಯದಲ್ಲಿ ತಡ್ಕೊಂಡು ಉತ್ಪಾದನಾ ಶಕ್ತಿನ ಅದೇ ರೀತಿ ಕಾಪಾಡ್ಕೋಬೇಕು ಅಂತ ಅಂದ್ರೆ, ನಾವು ನಮ್ಮ ದೇಸಿ ತಳಿಗಳಿಗೆ ಆದಷ್ಟು ಬದಲಾವಣೆನ ಹೊಂದುವಂಥದ್ದು ಒಳ್ಳೇದು. ಏನಕ್ಕೆ ಅಂದ್ರೆ, ವಾತಾವರಣ ಬದಲಾವಣೆಯಿಂದಾಗಿ ನಾವು ಉತ್ಪಾದನಾ ಶಕ್ತಿ ಅಂದ್ರೆ ಹಾಲು ಉತ್ಪಾದನೆ ಆಗ್ಬೋದು ಅಥವಾ ಮಾಂಸ ಉತ್ಪಾದನೆ ಆಗ್ಬೋದು ಅಥವಾ ಅವು ಮೇವು ತಿನ್ನುವಂತಹ ಸಾಮರ್ಥ್ಯ ಆಗ್ಬೋದು ಅಥವಾ ಅವು ಬೇಗ ಬೆದೆಗೆ ಬರ್ತಕ್ಕಂಥ ಸಾಮರ್ಥ್ಯ ಅಥವಾ ಕರುಗಳನ್ನ ಎಷ್ಟು ಹಾಕುವಂತಹ ಸಾಮರ್ಥ್ಯ, ಎಲ್ಲಾ ಒಂದು ಚಟುವಟಿಕೆಗಳಲ್ಲೂ ಹಿನ್ನಡೆ ಆಗುತ್ತೆ. ಹಾಗಾಗಿ ನಮ್ಮ ದೇಸಿ ಹಸುಗಳಿಗೆ ಅಥವಾ ದೇಸಿ ಜಾನುವಾರುಗಳಿಗೆ ನಾವು ಬದಲಾವಣೆ ಒಂದಾಗತಕ್ಕಂಥದ್ದು ತುಂಬಾ ಒಳ್ಳೆಯಂಥದ್ದು. ಇದು ಒಂದು ಮುಖ್ಯವಾದ ವಿಷಯ. ಆದ್ರೆ ರೈತರು ಏನ್ ಮಾಡ್ತಾರೆ ಅಂದ್ರೆ, ಏ ನೋಡಿ, ನಾನೊಂದು ದೇಸಿ ಹಸು ಸಾಕ್ತಾ ಇದ್ದೀನಿ, ಒಂದು ಮಿಶ್ರ ತಳಿ ಸಾಕ್ತಾ ಇದ್ದೀನಿ, ಮಿಶ್ರ ತಳಿಯಲ್ಲಿ ಲಾಭ ಜಾಸ್ತಿ ಬರುತ್ತಲ್ಲ, ನಾನು ಯಾಕೆ ದೇಸಿ ಹಸಿ ತಳಿ ಸಾಕ್ಬೇಕು ಅನ್ನೋದು ಬಹಳಷ್ಟು ಜನರಲ್ಲಿದೆ. ಅಲ್ಲ, ಎರಡನೇ ಪ್ರಧಾನವಾದ ಅಂಶ ಡಾಕ್ಟರ್ ನವೀನ್ ಕುಮಾರ್ ಅವರೇ, ಇದು ಗವರ್ನಮೆಂಟ್ ಪಾಲಿಸಿ ಕೂಡ ಹೌದು. ಅಂದ್ರೆ ನಾವೇನು ಕೃತಕ ಗರ್ಭಧಾರಣೆ ಅಂತ ಹೇಳಿ ಯೋಜನೆ ತಂದ ಮೇಲೆ ಹಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡಬೇಕು, ನಮ್ಮ ತಳಿಯ ಉತ್ಪಾದನಾ ಸಾಮರ್ಥ್ಯವನ್ನ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶದಿಂದಲೇನೆ ಈ ಕೃತಕ ಗರ್ಭಧಾರಣೆ ಬಂದಿದ್ದು, ಮತ್ತೆ ತಳಿಗಳನ್ನು ಅಭಿವೃದ್ಧಿಪಡಿಸೋದು ಬಂದಿತ್ತು. ಈಗ ಮತ್ತೆ ವಾಪಸ್ ಹೋಗಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದ್ದಾದ್ರೂ ಯಾಕೆ? ಅಲ್ಲ, ಈಗ ಸರ್ಕಾರ ಏನ್ ಹೇಳ್ತಿರೋ ವಾಪಸ್ ಹೋಗಿ ಅಂತ ಹೇಳ್ತಿಲ್ಲ. ನಮ್ಮಲ್ಲಿರುವಂತಹ ದೇಸಿ ತಳಿಗಳನ್ನ ಹಾಗೆ ಉಳಿಸ್ಕೋಬೇಕು. ಒಂದು ಇನ್ನೊಂದು ಮಿಶ್ರ ತಳಿಗಳಿದಲ್ಲ, ಮಿಶ್ರ ತಳಿಗಳಲ್ಲಿ ನಾವು ಮಿಶ್ರ ತಳಿಯ ಮಟ್ಟ 50% ಆಯ್ತಾ, 70% 100%, ನಮ್ಗೆ 20-30 ಲೀಟರ್ ಹಾಲು ಕೊಡಬೇಕು ಅನ್ನೋ ಹಸು ನಾವು ಅಪೇಕ್ಷೆ ಪಟ್ರೆ ಅಷ್ಟೇ ಕಾಯಿಲೆಗಳು ಬರುತ್ತೆ, ಅದನ್ನ ನಿಭಾಯಿಸುವ ಶಕ್ತಿ ನಮ್ಮಲ್ಲಿ ಬೇಕಾಗುತ್ತೆ. ಇಲ್ಲ, ನಮ್ಮ ವಾತಾವರಣಕ್ಕೆ ಹೊಂದ್ಕೋಬೇಕು, ಸ್ವಲ್ಪ ಮಟ್ಟಿಗೆ ಹಾಲು ಬರಬೇಕು ಅಂದ್ರೆ ಮಿಶ್ರ ತಳಿ ಸಾಕಬೇಕಾದಾಗ ನಾವು ವಿದೇಶಿ ರಕ್ತದ ಮಟ್ಟವನ್ನು 50%ಗೆ ಲಿಮಿಟ್ ಮಾಡಿದಾಗ ಆ ನಮ್ಮ ಮಿಶ್ರ ತಳಿಗಳು ಕಾಯಿಲೆಗಳನ್ನು ತಡ್ಕೊಳುತ್ತೆ, ಹಾಗೆ ಸ್ವಲ್ಪ ಮಟ್ಟಿಗೆ ಹಾಲು ಕೊಡುತ್ತೆ. ಅಂದ್ರೆ ನಾಟಿ ಕ್ರಾಸ್ ಅಂತ ಹೇಳ್ತಿರಲ್ಲ ನೀವು, ಹೌದು ಹೌದು, ಆ ತಳಿಗಳಿಗೆ ಹೆಚ್ಚು ಗಮನ ಕೊಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಅಲ್ಲ, ಈಗ ಡಾಕ್ಟರ್ ತಾವು ಹೇಳಿದ್ರಲ್ಲ, ವಾತಾವರಣ ವೈಪರೀತ್ಯವನ್ನ ಸಹಿಸಿಕೊಳ್ಳೋದಕ್ಕೆ ನಾಟಿ ತಳಿಗಳು ಸೂಕ್ತ ಅಂತ. ಹೇಗೆ ನಾಟಿ ತಳಿಗಳು ವೈಪರೀತ್ಯವನ್ನ ಸಹಿಸ್ಕೋತವೆ, ಅದರಲ್ಲಿ ಏನ್ ಗುಣ ಇದೆ ಅಂತೀರಿ? ಅವಕ್ಕೆ ವಿಶೇಷವಾದ ಗುಣ ಅಂದ್ರೆ, ಅವು ಶತಮಾನಗಳಿಂದ ಅವ ಜನರೇಷನ್ ಟುಗೆದರ್ಸ್ ಅಂದ್ರೆ ಅವರ ತುಂಬಾ ಪೀಳಿಗೆಗಳಿಂದನೂ ಅವು ಇದೇ ವಾತಾವರಣದಲ್ಲಿ ಹೊಂದ್ಕೊಂಡು ಬಂದಿದ್ದಾರೆ. ಈಗ ನಾವ್ ಹಿಂಗೆ ನಾವು ಹಾಸನಲ್ಲಿ ಇರ್ತಕ್ಕಂಥ ಜನ ಇಲ್ಲಿರ್ಲಿಕ್ಕೆ ಇಷ್ಟಪಡ್ತೀವಿ, ಈಗ ಮಂಗಳೂರಿಗೆ ತಾಂಡೋಗಿ ನಾವು ಇರಿ ಅಂತ ಅಂದ್ರೆ ನಮ್ಗೆ ಇರ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಜಾನುವಾರುಗಳು ಆ ಒಂದು ಪ್ರದೇಶಕ್ಕೆ ತಕ್ಕನಾಗಿ ಅಲ್ಲಿ ಇರ್ತಕ್ಕಂಥ ವಾತಾವರಣದ ಅಂಶಗಳಿಗೆ ಮತ್ತು ಇರ್ತಕ್ಕಂಥ ಆಹಾರದ ಗುಣಗಳಿಗೆ ಅವು ಆ ಒಂದು ಪ್ರದೇಶಕ್ಕೆ ಹೊಂದ್ಕೊಂಡಿದ್ದಾವೆ ಶತಮಾನಗಳಿಂದಾಗಿ. ಹಂಗಾಗಿ ಅವು ಈ ಒಂದು ಮತ್ತೆ ರೋಗ ನಿರೋಧಕ ಶಕ್ತಿ ಇದೆ ಅವುಗಳಿಗೆ, ಮತ್ತೆ ಅವಕ್ಕೆ ಆ ಒಂದು ನಾಟಿ ತಳಿಗಳಾಗ್ಬೋದು ಅವುಗಳಿಗೆ ವೈಜ್ಞಾನಿಕವಾಗಿ ಅತಿ ಹೆಚ್ಚು ಮುಖ್ಯವಾಗಿ ನಿರ್ವಹಣೆ ಮಾಡ್ತಕ್ಕಂತ ಸ್ಥಿತಿ ಇಲ್ಲ. ಆದ್ರೆ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂತ ಉತ್ಪಾದನೆ ಅತಿ ಹೆಚ್ಚಿರ್ತಕ್ಕಂಥ ಜಾನುವಾರುಗಳಿಗೆ ವೈಜ್ಞಾನಿಕವಾಗಿ ಅತಿ ಹೆಚ್ಚು ನಿರ್ವಹಣೆ ಬೇಕಾಗುತ್ತೆ. ಈ ಒಂದು ವಾತಾವರಣ ವೈಪರೀತ್ಯ ಆದಾಗ ನಾವು ಆ ಒಂದು ಸ್ಥಿತಿನ ಕಲ್ಪಿಸಕ್ ಆಗೋದಿಲ್ಲ. ಅಂತ ಸ್ಥಿತಿಲಿ ದೇಸಿ ತಳಿಗಳು ಉತ್ತಮ. ಅಂದ್ರೆ ಡಾಕ್ಟ್ರೆ, ತಾವು ಗಮನಿಸಿರಬಹುದು ಈಗ ದೇಸಿ ತಳಿಗಳ ಸಾಕಾಣಿಕೆನಲ್ಲೂ ಕೂಡ ವೈವಿಧ್ಯತೆ ಬಂದಿದೆ. ಈಗ ಗುಜರಾತ್ನ ಗಿರ್ ತಳಿನ ನಾವಿಲ್ಲಿ ಸಾಕ್ತಾ ಇದ್ದೀವಿ, ಆಂಧ್ರಪ್ರದೇಶದ ಓಂಗೋಲ್ ತಳಿ ನಮ್ಗೆ ಇಲ್ಲಿ ಬೇಕು ಅನ್ನಿಸ್ತಾ ಇದೆ, ಕೇರಳದ ವೆಚೂರ್ ಇರಬಹುದು. ಹೀಗೆ ನಮ್ಮ ಭಾರತ ದೇಶದ ಬೇರೆ ಬೇರೆ ಭಾಗದಲ್ಲೇ ಇರುವಂತಹ ನಾಟಿ ತಳಿಗಳನ್ನ ನಮ್ಮ ಪ್ರದೇಶಕ್ಕೆ ತಂದು ಸಾಕಿದ್ರೆ ಅವಕ್ಕೂ ಈ ಸಮಸ್ಯೆ ಆಗಲ್ವೇ? ಖಂಡಿತವಾಗಿ ಒಳ್ಳೆ ಪ್ರಶ್ನೆ ಆಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ನಾವು ಕೇಳ್ತೀವಿ, ಗಿರ್ ತಳಿ ಅಂತ ತಗೊಂಡ್ಬಂದ್ರು, ತಂದು ಒಂದು ವರ್ಷ ಆಯ್ತು, ಒಂದು ವರ್ಷ ಆದ್ಮೇಲೆ ಸಾಕಕ್ಕೆ ಆಗ್ಲಿಲ್ಲ, ಮಾರಿದ್ರು ಅನ್ನೋದು ಆಗುತ್ತೆ. ನೋಡಿ, ಯಾವುದೇ ಒಂದು ಹಸುವಿನ ಅಂದ್ರೆ ವಯಸ್ಕ ಹಸುವಿನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಬಂದಾಗ ಅದು ಆ ಪ್ರದೇಶದ ಹವಾಮಾನಕ್ಕೆ ಹೊಂದಿಕೊಳ್ಳಲು ಕನಿಷ್ಠ 6 ರಿಂದ 1 ವರ್ಷ ಬೇಕು. ಅಂದ್ರೆ ನಾನು ಅಲ್ಲಿ 10 ಲೀಟರ್ ಹಾಲು ಕೊಡ್ತಾ ಇತ್ತು, ಇಲ್ಲಿ ಬಂದ ತಕ್ಷಣ 2 ಲೀಟರ್ ಕೊಡುತ್ತೆ, ಅದು ಸರ್ವೆ ಸಾಮಾನ್ಯವಾಗುತ್ತೆ. ಅಂದ್ರೆ 6 ತಿಂಗಳಿಂದ 1 ವರ್ಷ, 1 ವರ್ಷ ಬೇಕು. ಅದು ಅದಾಗಿಯೂ ನಮ್ಮಲ್ಲೇ ಅದರಲ್ಲಿ ಹುಟ್ಟುವಂತಹ ಕರುಗಳು ಈ ಪ್ರದೇಶಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಅದರಿಂದ ನಾವು ಸಿಂಧು ಅಥವಾ ಗಿರ್ ಅಥವಾ ಸಾಯಿವಾಲ್ ಯಾವ್ದನ್ನು ತರ್ತಾ ಇದೀವಿ ಅಂದ್ರೆ 1 ವರ್ಷ ನಾವು ತಡೆಯೋ ತಾಕತ್ತು ನಮ್ಮಲ್ಲಿ ಇರಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಈಗ ಬಂದು ಈಗಲೇ ಹಾಲು ಬರಲಿಲ್ಲ ಅಂದ್ರೆ ಅದು ಬರೋದಿಲ್ಲ. ಅಂದ್ರೆ ತಾವು ಹೇಳಕ್ ಪ್ರಯತ್ನ ಪಡ್ತಾ ಇರೋದು, ನಮ್ಮ ತಳಿಯನ್ನೇ ಆ ತಳಿಗೆ ಕ್ರಾಸ್ ಮಾಡಿಸಿ ಇಲ್ಲಿ ಕರುಗಳನ್ನ ತೆಗೆದುಕೊಳ್ಳೋದು ಉತ್ತಮ ಅಂತ. ಅದು ಬಹಳಷ್ಟು ಉತ್ತಮ ಆಗುತ್ತೆ. ಅರಸೀಕೆರೆ ಅಥವಾ ಒಬ್ಬ ರೈತನ ಅದೇ ರೀತಿ ಮಾಡಿದ್ದ, ತನ್ನಲ್ಲಿ ಯಾವುದೋ ಒಂದು ಅನ್ ಆರ್ಗನೈಸ್ಡ್ ಇದು ಅಂತೀವಿ ತಳಿ ಅಂತೀವಿ, ಅಂದ್ರೆ ಯಾವುದಕ್ಕೂ ಸೇರದ ಅಂತ ಒಂದು ತಳಿ ಇದೆ. ಅಂದ್ರೆ ಹಸು ಅದು ಹಳ್ಳಿಕಾರು ಅಲ್ಲ, ಅಮೃತ್ ಮಾಲು ಅಲ್ಲ ಅಂತ ತಳಿ ಅಂತ. ಅದಕ್ಕೆ ಅವ್ರು ಏನ್ ಮಾಡಿದಾರೆ, ಈ ಗಿರ್ ಸಮೇನನ ಕ್ರಾಸ್ ಮಾಡಿಸಿ ಅದರಲ್ಲಿ ಹುಟ್ಟಿದಂತ ಕರು ಒಳ್ಳೆ ಹಾಲು ಕೊಡ್ತಾ ಇದೆ, ಈ ಹವಾಮಾನಕ್ಕೆ ಹೊಂದಿಕೊಂಡು ಇದೆ. ಆ ರೀತಿ ಮಾಡಬೇಕಾಗತ್ತೆ. ಆಗಲೇ ಪರ್ಸೆಂಟೇಜ್ ಬಗ್ಗೆ ಮಾತಾಡಿದ್ರಿ, ಈಗ ಈ ತಳಿಗಳ ಪರ್ಸೆಂಟೇಜ್ ಎಷ್ಟಕ್ಕೆ ಇಟ್ಕೋಬೇಕಾಗತ್ತೆ? 100ಕ್ಕೆ 100 ಬಂದ್ರೂ ಪರವಾಗಿಲ್ವಾ? ಇಲ್ಲ, ಸಾಮಾನ್ಯವಾಗಿ 50%-65% ಒಳ್ಳೇದು. ಯಾವುದೇ ಒಂದನ್ನ 100% ಮಾಡಿದಾಗ ಒಂದು ಕೆಲವೊಂದು ವರ್ಷಗಳ ಕೆಲವೊಂದು 2 ದಶಕಗಳೇ ಬೇಕಾಗತ್ತೆ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ. ಅದಕ್ಕೆ ಬೇರೆ ವಿದೇಶಿ ತಳಿಯ ಅಥವಾ ವಿದೇಶಿ ಅಥವಾ ನಮ್ಮ ರಾಜ್ಯದಲ್ಲದ ಬೇರೆ ತಳಿಯನ್ನು ತಂದಾಗ 50%-65% ಅಷ್ಟು ನಾವು ಉಳಿಸ್ಕೊಂಡ್ರೆ ಬಹಳಷ್ಟು ಒಳ್ಳೇದ. ಹೇಳಿ ಸರ್. ಒಟ್ಟಾರೆಯಾಗಿ ಈ ಒಂದು ವಾತಾವರಣ ವೈಪರೀತ್ಯಗಳಲ್ಲಿ ನಾವು ಜಾನುವಾರು ಸಾಕಣೆ ಹೇಗಿರಬೇಕು ಅಂತಂದ್ರೆ, ಮುಖ್ಯವಾಗಿ ನಮ್ಮ ದೇಸಿ ತಳಿಗಳಿಗೆ ನಾವು ಬದಲಾವಣೆ ಹೊಂದೋದು ಒಂದು ಮುಖ್ಯವಾದ ಅಂಶ. ಎರಡನೇದು, ವೈಜ್ಞಾನಿಕವಾಗಿ ನಾವು ಸಾಕಾಣಿಕೆ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು. ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ನಾವು ಮುಂಚೆಯಿಂದ ನಾವು ದಿನಕ್ಕೊಂದ್ಸತಿ ಹುಲ್ಲಾಕ್ತಾ ಇದ್ವಿ, ಬೆಳಗ್ಗೆ ಅಥವಾ ರಾತ್ರಿ ಹಾಕ್ತಾ ಇದ್ವಿ, ಬಿಡ್ತಾ ಇದ್ವಿ, ಹಾಲು ಚೆನ್ನಾಗಿ ಬರ್ತಾ ಇತ್ತು. ಈಗ ಆತರ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಪ್ಲಿಟ್ ಫೀಡಿಂಗ್ ಅಂತೀವಿ, ಅಂದ್ರೆ ದಿನಕ್ಕೆ 3-4 ಸತಿ ಮೇವ್ ಹಾಕುವಂಥದ್ದು, ಮತ್ತೆ ನೀರು ನಾನು ಯಾವ್ದೋ ಒಂದು ಸಣ್ಣ ಒಂದು ಬೋಸಲ್ಲಿ ನೀರ್ ಇಡ್ತಿದ್ದೆ ಒಂದು ಅಂತ, ಅದ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ಸ್ವಲ್ಪ ತಂಪಾದ ವಾತಾವರಣದಲ್ಲಿ ನೀರ್ ಇಡ್ತಕ್ಕಂಥ ಇಂತ ಸಿಂಪಲ್ ಬಹಳ ಸುಲಭವಾದ ವಿಧಾನಗಳು ವೈಜ್ಞಾನಿಕವಾಗಿ ನಾವು ಪಾಲಿಸೋದ್ರಿಂದ ಅದು ಒಂದು ಮುಖ್ಯವಾದ ಅಂಶ. ಮೂರನೇದು ಬಂದು ಸಮಗ್ರ ಕೃಷಿ, ಅದು ಬಹಳ ಮುಖ್ಯವಾಗಿದೆ ಈ ಕಾಲದಲ್ಲಿ. ಯಾಕೆಂದ್ರೆ ಮೇವಿಗೆ ಅಥವಾ ಆಹಾರದ್ದು ತೊಂದರೆಗಳು ಅಥವಾ ಅಭಾವ ತುಂಬಾ ಆಗ್ತಾ ಇದೆ ಈ ಒಂದು ವಾತಾವರಣ ವೈಪರೀತ್ಯದಿಂದಾಗಿ. ಹಾಗಾಗಿ ಮುಂಚೆ ನಾನು ಸೈಲೇಜ್ ಅಂದ್ರೆ ನಾವು ಹಸಿರುನ್ನ ಶೇಖರಣೆ ಮಾಡಿ 3-4 ತಿಂಗಳು ನಾವು ಉಪಯೋಗಿಸಬಹುದು ಅನಂತರ. ಹಂಗಾಗಿ ಈ ಒಂದು ಹಸಿರು ಹುಲ್ನ ಶೇಖರಣೆ ಮಾಡುವಂತದಾಗ್ಬಹುದು ಸೈಲೇಜ್ ರೀತಿ, ಅಥವಾ ಒಣಹುಲ್ನ ಪೌಷ್ಟೀಕರಣ ಯೂರಿಯಾ ಟ್ರೀಟ್ಮೆಂಟ್ ಅಂತ ಏನ್ ಮಾತಾಡ್ತೀವಿ ಅದನ್ನ ಮಾಡ್ತಕ್ಕಂಥದ್ದಾಗ್ಬಹುದು. ಅದ್ರ ಬಗ್ಗೆ ಎಲ್ಲ ಕೆಲವರಿಗೆ ತಪ್ಪು ಭಾವನೆ ಇದೆ, ಯೂರಿಯಾ ಟ್ರೀಟ್ಮೆಂಟ್ ಮಾಡೋದ್ರಿಂದ ತೊಂದರೆ ಆಗುತ್ತೆ ನಮ್ಮ ಜಾನುವಾರುಗಳಿಗೆ. ಆ ರೀತಿ ಇಲ್ಲ, ಒಂದು ಸಿಂಪಲ್ ಆಗಿರ್ತಕ್ಕಂಥ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ಆಹಾರ ಪೂರಕವಾದ ವಿಧಾನಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಈ ಒಂದು ಜಾನುವಾರುಗಳನ್ನ ಈ ಒಂದು ವಾತಾವರಣ ವೈಪರೀತ್ಯದಲ್ಲೂ ಸಹ ಸಾಕಾಣಿಕೆ ಮಾಡಿ ಒಳ್ಳೆ ಲಾಭನ ಪಡೆದು ಜೀವನ ಮಾಡಬಹುದು ಖಂಡಿತವಾಗ್ಲು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಹವಾಮಾನ ವೈಪರೀತ್ಯ ಅಂದಾಗ್ಲ ಬರಗಾಲ ಮತ್ತೆ ಬೇಸಿಗೆ ಎರಡು ಒಟ್ಟಿಗೆ ಇದ್ದಾಗ ನಿರ್ವಹಣೆ ಬಹಳ ಕಷ್ಟವಾಗುತ್ತೆ. ಆವಾಗ ಬಹಳಷ್ಟು ಕುಡಿಯಲಿಕ್ಕೆ ನೀರಿರೋದಿಲ್ಲ. ನೀರನ್ನು ನಾವು ಯಾವ ರೀತಿಯಾಗಿ ಸಂಗ್ರಹಣೆ ಮಾಡಿ ಅದಕ್ಕೆ ಯಾವ ರೀತಿ ಕೊಡಬೇಕಾಗುತ್ತೆ ಅನ್ನೋದು ಮುಖ್ಯವಾಗುತ್ತೆ. ಮತ್ತೆ ಕಲುಷಿತವಾದ ನೀರನ್ನು ಸೇವನೆ ಮಾಡಿದ್ರೆ ಬೇಸಿಗೆ ಕಾಲದಲ್ಲಿ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಕುಡಿಯೋ ನೀರು ಒಳ್ಳೆ ನೀರನ್ನು ಕೊಡಬೇಕಾಗುತ್ತೆ ಒಂದು. ಮತ್ತೆ ಬೇಸಿಗೆಯಲ್ಲಿ ನಾವು ಮೇವು ಅಭಾವ ಜಾಸ್ತಿ ಇರುತ್ತೆ. ಆವಾಗ ಮೇವು ನಾವು ಸಾಮಾನ್ಯವಾಗಿ ಕೊಡುವಂತಹ ಮೇವಲ್ಲದಂಗೆ ಬೇರೆ ಮೇವುಗಳನ್ನು ತಿನ್ನಲಿಕ್ಕಾಗುತ್ತೆ, ಯಾವುದೋ ತೆಂಗಿನ ಮರದ ಏನಾದ್ರೂ ಆಗಿರಬಹುದು ಅಂತ ತಿನ್ನಕ್ಕಾಗುತ್ತೆ. ಇದ್ರ ಬಗ್ಗೆ ಯಾವ ಮೇವು ಕೊಡಬೇಕು ಬೇಸಿಗೆಯಲ್ಲಿ ಅನ್ನೋದ್ರ ಬಗ್ಗೆ ಹೇಮಗೌಡ ಹೇಳಿ. ಖಂಡಿತವಾಗ್ಲು, ಈ ಒಂದು ಮಳೆ ಆಧಾರಿತ ಕೃಷಿ ಮಾಡ್ತಕ್ಕಂಥ ನಮ್ಮ ರೈತರುಗಳಿಗೆ ಜಾನುವಾರುಗಳು ಸಾಕಿದಂತಹ ಸಂದರ್ಭದಲ್ಲಿ ಬಾವಿ ಇರೋದಿಲ್ಲ, ಅಥವಾ ಬಾವಿಲಿ ನೀರು ಕಡಿಮೆ ಇರುತ್ತೆ ಅಥವಾ ಮಳೆ ಆಧಾರಿತವಾಗಿ ಅವರು ಕೃಷಿ ಮಾಡ್ತಾ ಇರ್ತಾರೆ, ಮೇವು ಬೆಳ್ಕೊತಾ ಇರ್ತಾರೆ. ಅಂತ ಸಂದರ್ಭಗಳಲ್ಲಿ ನಾವು ಯಾವ ರೀತಿ ಅವರುಗಳು ಆಹಾರ ಕ್ರಮನ ಜಾನುವಾರುಗಳಿಗೆ ಇಟ್ಕೋಬೇಕು ಅನ್ನೋದಾದ್ರೆ, ಸೋರ್ಗಮ್ ಅಂತ ನೀವು ಕೇಳಿದಿರಿ, ಜೋವತ್ ಅಂತ ಏನ್ ಮಾತಾಡ್ತೀವಿ, ಅದರಲ್ಲಿ ಈಗ ಡ್ರಾಟ್ ವೆರಿಟಿ ಅಂದ್ರೆ ಮಳೆ ಇಲ್ಲದಿದ್ರು ಸಹ ಅಥವಾ ಕಡಿಮೆ ಮಳೆ ನೀರಿನ ಒಂದು ಸನ್ನಿವೇಶಗಳಲ್ಲೂ ಸಹ ಒಳ್ಳೆ ಇಳುವರಿ ಕೊಡ್ತಕ್ಕಂತ ಅಂದ್ರೆ ನಮ್ಮ ಜಾನುವಾರುಗಳಿಗೆ ಹಾಕ್ಬೇಕಾದಂತ ಹಸಿರುನ್ನ ಬೆಳೆಯಕ್ಕಂತ ಸಾಮರ್ಥ್ಯ ಇದೆ. ಅದರಲ್ಲಿ ಮುಖ್ಯವಾಗಿ COFS 29-31 ಇವುಗಳನ್ನ 3 ವರ್ಷ ನಾವು ಮೇಂಟೈನ್ ಮಾಡಬಹುದು. ಒಂದ್ ಸತಿ ಹಾಕಿದ್ರೆ ನೀವು 3 ವರ್ಷಗಳ ಕಾಲ ಹಂಗೆ ಬಿಡಬಹುದು. ಅದನ್ನ ವರ್ಷಕ್ಕೆ 5 ಸಾರಿ ಅವುಗಳನ್ನ ನೀವು ಕುಯಿಲು ಮಾಡಬಹುದು. ಅಂದ್ರೆ ಒಂದು 2-3 ತಿಂಗಳಿಗೆ ಒಂದ್ ಸತಿ ನೀವು ಕುಯಿಲು ಮಾಡಿಕೊಂಡ್ರು ಸಹ ಇವು 3 ವರ್ಷ ನೀವು ಅದನ್ನ ಮೇಂಟೈನ್ ಮಾಡಬಹುದು. ಅದೇ ರೀತಿ PC6, PC9 ಅಂತ ಒಂದು MP ಚಾರಿ ಅಂತ ಸಹ ಇದಾವೆ, UP ಚಾರಿ ಅಂತಾನೂ ಇದೆ. ಇವುಗಳು 6-7 ಟನ್ ಪರ್ ಹೆಕ್ಟೇರ್ ನಿಮ್ಗೆ ಒಂದ್ ಸತಿ ಕಟಾವಲ್ಲಿ ಸಿಗುತ್ತೆ ನಿಮ್ಗೆ. ಅಂದ್ರೆ ನೀವೇ ಆಲೋಚನೆ ಮಾಡಬಹುದು, ಈ ತರ ಕುಯ್ಲು ಮಾಡಿ ನಾವು ಸೈಲೇಜ್ ಮಾಡ್ಕೊಂಡ್ರೆ ಅದನ್ನ 3-4 ತಿಂಗಳು ನಾವು ತಿನ್ನಿಸಬಹುದು. ಅಭಾವದಲ್ಲೂ ಸಹ ನಾವು ಹಸಿರುನ್ನ ಅವುಗಳಿಗೆ ನಾವು ಜಾನುವಾರುಗಳಿಗೆ ಕೊಡಬಹುದು. ಅದೇ ರೀತಿ ಇನ್ನೊಂದು ಮಲ್ಟಿಕಟ್ ಜೋವರ್ ಅಂತ ಇನ್ನೊಂದು ವೆರೈಟಿ ಇದೆ, ಆ ಒಂದು ವೆರೈಟಿಲೂ ಸಹ 160-180 ಟನ್ ಪರ್ ಹೆಕ್ಟೇರ್ ಸಿಗುತ್ತೆ ನಿಮ್ಗೆ ಒಂದ್ ವರ್ಷಕ್ಕೆ. ಸೊ ಹಾಗಾಗಿ ಮತ್ತೆ ಅದೇ ರೀತಿ ಬಾಜ್ರ ನೀವು ಕೇಳಿರ್ತೀರಿ, ಬಾಜ್ರನ್ನ ಮುಂಚೆ ಎಲ್ಲ ಬರೀ ಮಳೆಗಾಲದಲ್ಲಿ ಮಾತ್ರ ಬೆಳ್ಕೋಬಹುದು ನಾವು ಅನ್ನೋ ಒಂದು ಭಾವನೆ ಇತ್ತು, ಈಗ ಆ ರೀತಿ ಇಲ್ಲ. ಅದರಲ್ಲಿ ಬೈಫ್ ಬಾಜ್ರಾ 1 ಅಂತ ಒಂದು ವೆರೈಟಿ ಇದೆ, ಅದೇ ರೀತಿ AVKB-19 ಅಂತ ಒಂದು ವೆರೈಟಿ, ಜೈಂಟ್ ಬಾಜ್ರಾ ಅಂತ ಒಂದು, ರಾಜಾ ಬಾಜ್ರಾ ಚಾರಿ 2 ಅಂತ ಒಂದು. ಈ ರೀತಿ ವೆರೈಟಿಗಳಿಗೆ 10 ಟನ್ ಪರ್ ಹೆಕ್ಟೇರ್ಗೆ ಇವು ಸೀಡ್ ರೇಟ್ ಅಲ್ಲಿ ಹಾಕ್ಬೇಕಾಗುತ್ತೆ. ನಿಮಗೆ 25 ಟನ್ ವರೆಗೂ ನಿಮಗೆ ಅದು ಇಳುವರಿ ಸಿಗುತ್ತೆ. ಅದೇ ರೀತಿ ಎಡ್ಜ್ ಲೂಸರ್ ಅಂತ ಕೇಳಿರ್ತೀರಿ ನೀವು, ಇವು 15 KG ಪರ್ ಹೆಕ್ಟೇರ್ ಸೀಡ್ ರೇಟ್ ಹಾಕ್ಬೇಕಾಗುತ್ತೆ. 80 ಟನ್ ವರೆಗೂ ನಿಮಗೆ ಒಂದ್ ವರ್ಷಕ್ಕೆ ಇಳುವರಿ ಸಿಗುತ್ತೆ. ಈ ಒಂದು ಏನ್ ಹೇಳಿದೆ, ಸೋರ್ಗಮ್, ಮಲ್ಟಿ ಕಟ್ ಜೋವರ್, ಬಾಜ್ರಾ ಮತ್ತೆ ಎಡ್ಜ್ ಲೂಸರ್ ಅಂತ ಏನ್ ಹೇಳಿದೆ, ಇವುಗಳ ಒಂದು ಸೀಡ್ಗಳು ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳಲ್ಲೂ ಇವುಗಳ ಲಭ್ಯತೆ ಇದೆ. ಅತಿ ಕಡಿಮೆ ದರದಲ್ಲಿ ಇವುಗಳನ್ನ ನೀವು ತಗೊಂಡ್ಬರ್ಬೋದು, ಬೆಳ್ಕೋಬಹುದು. ಇದು ಹಸಿರುಲ್ಲಿಗಾಯ್ತು. ಅದೇ ರೀತಿ ನಾವು ಮರದ ಎಲೆಗಳು ಎಷ್ಟೊಂದು, ಇವುಗಳ ಬಗ್ಗೆ ವೈಜ್ಞಾನಿಕವಾಗಿ ರಿಸರ್ಚ್ ಗಳಾಗಿದ್ದಾವೆ, ಸಂಶೋಧನೆಗಳಾಗಿದ್ದಾವೆ. ಸೊ ಈ ಟ್ರೀ ಲೀವ್ಸ್ ಗಳು, ಮರದ ಎಲೆಗಳನ್ನ ನೀವು ಯಾವ್ಯಾವ ಎಷ್ಟೊಂದರ ಎಲೆಗಳನ್ನ ತಿಂತವೆ ನಮ್ಮ ಜಾನುವಾರುಗಳು, ಅದರಲ್ಲೂ ಮುಖ್ಯವಾಗಿ ಅಲೆ ಕ್ರಾಪಿಂಗ್ ಅಂತ ಒಂದು ಪದ್ಧತಿ ಇದೆ. ಇದರಲ್ಲಿ ಏನು ಅಂದ್ರೆ ಮಧ್ಯದಲ್ಲಿ ನಾವು ಮರಗಳನ್ನ ಹಾಕೊಳ್ತೀವಿ, ಈ ಒಂದು ಜಾನುವಾರುಗಳು ತಿನ್ನಕ್ಕಂತ ಎಲೆಗಳನ್ನ ಮರಗಳನ್ನ ಹಾಕೊಳ್ತೀವಿ, ಅದ್ರ ಮಧ್ಯದಲ್ಲಿ ನಾವು ಕೆಲವು ಹುಲ್ಲುಗಾಲುಗಳನ್ನ ಬೆಳೆಸ್ಕೊಳ್ಕಂತದ್ದು. ಈ ರೀತಿ ಮಾಡೋದ್ರಿಂದ ನಾವು ಸಾಯಿಲ್ ಎರೋಷನ್ ಅದನ್ನು ತಡಿಬಹುದು, ಮತ್ತೆ ನಮ್ಮ ಜಾನುವಾರುಗಳಿಗೂ ಸಹ ಹಸಿರುಲ್ಲು ಮತ್ತೆ ಎಲೆ ಎಲ್ಲ ಸಿಗುತ್ತೆ. ಮತ್ತೆ ಈಗ ಲೇಟೆಸ್ಟ್ ಆಗಿ ಬರ್ತಕ್ಕಂಥದ್ದೇನು ಅಂದ್ರೆ ಕ್ಯಾಕ್ಟಸ್. ಇದು ಕ್ಯಾಕ್ಟಸ್ ಅಂದ್ರೆ ಮುಳ್ಳುಳ್ಳಿರುತ್ತೆ ಅನ್ನೋ ಒಂದು ಭಾವನೆ ಇದೆ ನಮ್ಗಳಿಗೆಲ್ಲ. ಈಗ ಅದನ್ನು ಅಭಿವೃದ್ಧಿಪಡಿಸಿ ಸ್ಪೈನ್ಲೆಸ್ ಕ್ಯಾಕ್ಟಸ್ ಅಂತ ಒಂದು ಬಂದಿದೆ. ಈಗ ಅದು ವೆರೈಟಿ ಎಲ್ಲ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದಾವೆ ನಿಮ್ಗೆ. ಇವುಗಳು 30-35 ಟನ್ ಪರ್ ಹೆಕ್ಟೇರ್ ಅಲ್ಲಿ ನಿಮ್ಗೆ ಸಿಗುತ್ತಿದ್ದು. ಇವಕ್ಕೆ ನೀರು ತುಂಬಾ ಕಡಿಮೆ, ಯಾವ್ದಾದ್ರು ಒಂದು ಕಲ್ ಪ್ರದೇಶ ಇರುತ್ತೆ, ಅಂತ ಪ್ರದೇಶಗಳಲ್ಲಿ ನಾವು ಆರಾಮಾಗಿ ಇದನ್ನ ಬೆಳ್ಕೋಬಹುದು. ಖಂಡಿತ ಅದೇ ರೀತಿ ಈಗ ಹೈಡ್ರೋಫೋನಿಕ್ ಅನ್ನೋ ಒಂದು ಜಲಕೃಷಿ ಅನ್ನೋದು ಒಂದು ವಿಧಾನ ಬಂದಿದೆ. ನಿಜವಾಗ್ಲೂ ಹೇಳೋದಾದ್ರೆ ಇದೊಂದು ಇಸ್ರೇಲ್ ಟೆಕ್ನಿಕ್ ಇದು, ಅಲ್ಲಿ ಪದ್ಧತಿ, ಅಲ್ಲಿ ಮಳೆ ಮತ್ತೆ ನೀರು ಭೂಮಿ ಎಲ್ಲ ಕಡಿಮೆ ಇರೋದ್ರಿಂದ ಅವರು ಈ ಒಂದು ಟೆಕ್ನಿಕ್ ನ ಅಭಿವೃದ್ಧಿಪಡಿಸಿದ್ರು. ಅದು ನಮ್ಮ ದೇಶದಲ್ಲಿ ಈಗ ನಾವು ಇದು ಅಧಿಕ ಪ್ರಮಾಣದಲ್ಲಿ ನಾವು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಬೇಸಿಗೆಗಾಲದಲ್ಲಿ ಕೆಲವು ಸನ್ನಿವೇಶಗಳಲ್ಲಿ ಹೈಡ್ರೋಫೋನಿಕ್ ಫಾಡರ್ ಗಳನ್ನ ನಾವು ಜಲಕೃಷಿ ಮೂಲಕ ಬೆಳ್ಕೊಂಡು ನಮ್ಮ ಜಾನುವಾರುಗಳಿಗೆ ಹಸಿರುನ್ನ ಕೊಡಬೇಕಾಗುತ್ತೆ, ಕೊಡಬಹುದು. ಅದೇ ರೀತಿ ಆಗ್ಲೇ ಹೇಳಿದಂಗೆ ಸೈಲೇಜ್ ಮಾಡ್ಕೋಬಹುದು, ಹೇ ಮೇಕಿಂಗ್ ಅಂದ್ರೆ ಅದೇ ಯೂರಿಯಾ ಟ್ರೀಟ್ಮೆಂಟ್ ಗಳನ್ನ ಮಾಡ್ಕೋಬಹುದು ಸುಲಭವಾಗಿ. ಈ ತರ ಮಾಡೋದ್ರಿಂದ ಮತ್ತೆ ನಿಮ್ಗೆ ಇನ್ನೊಂದು ತಪ್ಪಾವನೆ ಇರುತ್ತೆ, ಸೈಲೇಜ್ ನ ಬರೀ ನಾವು ಹುಲ್ಲಲ್ಲೇ ಮಾಡಬೇಕು ಅಥವಾ ನಮ್ಮ ಹಸಿರುಳಲ್ಲೇ ಮಾಡಬೇಕು ಅನ್ನೋ ಒಂದು ತಪ್ಪಾವನೆ ಇದೆ. ಏನಿಲ್ಲ, ಅದಕ್ಕೆ ಸಸ್ಬೇನಿಯಾ ಅಂದ್ರೆ ಮರದ ಎಲೆಗಳನ್ನು ಸಹ ಒಂದು 10% ವರೆಗೂ ನಾವು ಅದನ್ನ ಮಿಕ್ಸ್ ಮಾಡಿ ಸೈಲೇಜ್ ಮಾಡ್ಕೊಂಡ್ರೆ ತುಂಬಾ ಉತ್ಕೃಷ್ಟವಾದ ಆಹಾರ ಕ್ರಮನ ನಾವು ಈ ವಾತಾವರಣ ವೈಪರೀತ್ಯದಲ್ಲಿ ನಮ್ಮ ಜಾನುವಾರುಗಳಿಗೆ ಕೊಡಬಹುದು. ನೀವು ಹೇಳಿದ್ದು ಸರಿ, ಆದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಇವೆಲ್ಲ ಮಾಡ್ಲಿಕ್ಕೆ ರೈತರ ಹತ್ರ ಜನ ಇರೋದಿಲ್ಲ, ಯಾವ್ದೋ ಒಂದು ಕಾರಣದಿಂದ ಇವೆಲ್ಲ ಮಾಡಿರೋದಿಲ್ಲ. ಆದ್ರೆ ಈ ಸಲ ಏನಾಗಿದೆ, ಬಿಸಿಲು ತಾಪಮಾನ ಜಾಸ್ತಿ ಆಗಿದೆ, 38-40 ಮೇಲೆ ಹೋಗಿದೆ. ಅಂದಾಗ ನಾವು ನಮ್ಮ ಜಾನುವಾರನ್ನ ರಕ್ಷಣೆ ಮಾಡ್ಕೊಳಕ್ಕೆ ಕೆಲವೊಂದು ವಿಟಮಿನ್ ಅಂತ ಅವನೇನಾದ್ರೂ ಕೊಟ್ಟು ಕಾಪಾಡ್ಕೋಬಹುದು ಅಂತ ಹೇಳ್ತಾರೆ, ಅದ್ ಯಾವ್ದಂತ ಹೇಳ್ತಿರೋ? ನಮ್ಮ ಡೈರಿಲೇ ಸಹ ವಿಟಮಿನ್ ಪೌಡರ್ ಅಂತ ಕೊಡ್ತಾ ಇದಾರೆ, ಆದ್ರೆ ನಮ್ಮ ರೈತರುಗಳು ಅದನ್ನ ಹಾಕಿದ್ರೆ ಜಾನುವಾರುಗಳು ಹಿಂಡಿ ತಿನ್ನಲ್ಲ ಅಥವಾ ಮೊಸರು ತಿನ್ನಲ್ಲ, ಹಾಲು ಕಡಿಮೆ ಆಗುತ್ತೆ ಅನ್ನೋ ಒಂದು ತಪ್ಪು ಭಾವನೆ ಇದೆ. ಖಂಡಿತವಾಗ್ಲೂ ಆ ರೀತಿ ಇಲ್ಲ. ಈ ಒಂದು ಖನಿಜ ಮಿಶ್ರಣಗಳು ಏನು ನಮ್ಮ ಮಾರ್ಕೆಟ್ ಅಲ್ಲಿ ಇದಾವೆ ಅಥವಾ ನಮ್ಮ ಡೈರಿಯಿಂದ ಕೊಡ್ತಕ್ಕಂಥದ್ದಾಗ್ಬಹುದು, ಅವೆಲ್ಲ ಆ ಪ್ರದೇಶದಲ್ಲಿ ಯಾವ್ದು ನ್ಯೂನ್ಯತೆ ಇರುತ್ತೆ ಆ ಒಂದು ಖನಿಜಾಂಶಗಳನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ, ಸಪ್ಲೈ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ವಿಟಮಿನ್ ಇ, ಸೆಲೆನಿಯಂ ಮತ್ತೆ ವಿಟಮಿನ್ ಎ, ಈ ಒಂದು ಅಂಶಗಳು ಆ ಒಂದು ಖನಿಜ ಮಿಶ್ರಣದಲ್ಲಿದೆ. ಹಾಗಾಗಿ ಖಂಡಿತವಾಗ್ಲೂ ದಿನಕ್ಕೆ ಏನು ಅವರು 30-50 ಗ್ರಾಂ ತಿನ್ನಿಸ್ಬೇಕು ಅಂತ ಏನ್ ಹೇಳ್ತಾರೆ ಆ ರೀತಿ ತಿನ್ಸೋದ್ರಿಂದ ನಿಮಗೆ ಹಾಲು ಕಡಿಮೆ ಅಂತ ಅನ್ನಿಸ್ಬೋದು, ಬಟ್ ತುಂಬಾ ದಿನಗಳ ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಅದು ಖಂಡಿತವಾಗ್ಲೂ ನಮ್ಮ ಜಾನುವಾರುಗಳಲ್ಲಿ ಉತ್ಪಾದನಾ ಶಕ್ತಿನ ಅತಿ ಹೆಚ್ಚು ಮಾಡುತ್ತೆ. ಅಂದ್ರೆ ವಿಟಮಿನ್ ಇ ಮತ್ತು ಸೆಲೆನಿಯಂ ಐತಲ್ಲ, ಈ ಒಂದು ಕೊಡೋದ್ರಿಂದ ಬೇಸಿಗೆಯಲ್ಲಿ ಅತಿ ಹೆಚ್ಚು ತಾಪಮಾನ ಇದ್ದಾಗ ಹಸುಗಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ರೈತರು 40°C ಬಂದಿದೆ, ಅದು ಒಂದು 4 ದಿನ ಒಂದು ವಾರ ಇದೆ ಅಂದಾಗ ವಿಟಮಿನ್ ಇ ಮತ್ತು ಸೆಲೆನಿಯಂ ಅಂತ ಇಂಜೆಕ್ಷನ್ ಆಗಿರ್ಬೋದು ಮಾತ್ರೆಗಳ ಮುಖಾಂತರ ಅಲ್ಲಿ ಕೊಟ್ಟಾಗ ಸ್ವಲ್ಪ ಮಟ್ಟಿಗೆ ಅವು ತಮ್ಮ ಶಕ್ತಿಯನ್ನು ಉಳಿಸ್ಕೊಂಡು ಹೋಗ್ತಾರೆ ಹಸುಗಳು. ಅದು ಮಾಡಬೇಕಾಗತ್ತೆ. ನಂತರ ಈಗ ಮೇವಿಂದ ಆಯ್ತು, ಮೇವು ಒಂದೇ ಅಲ್ಲ, ನಾವು ಕಟ್ತೀವಲ್ಲ ಕೊಟ್ಟಿಗೆ ಗಾಳಿ, ಅದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನಾವು ಎಲ್ಲೋ ಒಂದು ರೂಮಲ್ಲಿ ಕೂಡ ಹಾಕಿರ್ತೀವಿ ಅಂದ್ರೆ ಆಗೋದಿಲ್ಲ. ನಾವರ ಏನ್ ಮಾಡ್ತೀವಿ, ಮನೆಯಲ್ಲಿದ್ದು ಫ್ಯಾನ್ ಹಾಕೊಂತೀವಿ, ಏನೋ ಒಂದು ಮಾಡ್ತೀವಿ. ಆ ಹಸುಗಳು ಕಟ್ಟುವಂತ ಕೊಟ್ಟಿಗೆನೂ ಅಷ್ಟೇ ಸ್ವಲ್ಪ ಎತ್ತರವಾಗಿರ್ಬೇಕು, ತಂಪ ಗಾಳಿ ಆಡಂತ ಇರಬೇಕು. ಎಲ್ಲಾದ್ರೂ ಬೆಳಿಗ್ಗೆ ಹೊತ್ತು ಏನ್ ಮಾಡಬಹುದು, ಅದನ್ನ ಮರದ ಅಡಿಯಲ್ಲಿ, ತಂಪಾಗಿರುವಂತಹ ಮರದ ಅಡಿಯಲ್ಲಿ ಕಟ್ಟೋದು ಬಹಳಷ್ಟು ಮುಖ್ಯ. ನಾವು ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟೋದಕ್ಕನ್ನ ಕೊಟ್ಟಿಗೆಯನ್ನ ಆಚೆ ತಂದು ಮರದ ಅಡಿ ನೆರಳಿನಲ್ಲಿ ಹಸುಗಳನ್ನ ಕಟ್ಟುವಂತದ್ದು ಬಹಳಷ್ಟು ಮುಖ್ಯವಾಗುತ್ತೆ. ಈ ಬಿಸಿಲು ಕಾಲದಲ್ಲಿ ಈ ಸೊಳ್ಳೆಗಳ ಕಾಟನೂ ಜಾಸ್ತಿ ಇರ್ತದೆ. ಅಲ್ಲಿ ಕೊಳಚೆ ಸ್ವಲ್ಪ ಸ್ವಲ್ಪ ನೀರು ನಿಂತಿರ್ತಲ್ಲ, ನೀರೆಲ್ಲ ಹಿಮ್ರತಾ ಇರುತ್ತೆ. ಅದ್ರ ಸುತ್ತಮುತ್ತಲು ಯಾವುದೇ ಸೊಳ್ಳೆ ಅಡಿಗಳು ಇಲ್ಲದಂಗೆ ನೋಡ್ಕೊಂಡಾಗಬೇಕು. ಯಾಕಂದ್ರೆ ಆ ಟೈಮಲ್ಲಿ ಕಾಯಿಲೆ ಬಂದ್ರೆ ಮೊದಲೇ ಹಸು ಬಿಸಿಲಿನಿಂದ ತತ್ತರಿಸಿರುತ್ತೆ, ಕಾಯಿಲೆ ಬಂದ್ರೆ ಪೂರ್ತಿ ಅದು ಇನ್ನ ಕಷ್ಟವಾಗುತ್ತೆ ದನಕರುಗಳಿಗೆ. ಅದೊಂದು ಉತ್ತಮ ಇದಿದೆ. ಒಟ್ಟಾರೆಯಾಗಿ ನಾವು ವೈಜ್ಞಾನಿಕವಾಗಿ ಏನೇನು ಅಂಶಗಳನ್ನ ಹೇಳ್ತೀವಿ ನಿರ್ವಹಣೆಯಲ್ಲಿ, ಅವುಗಳು ಚಿಕ್ಕದು ಅನ್ನಿಸ್ಬೋದು ನಿಮ್ಗೆ, ಒಂದು ನೀರ್ ಇಡೋದಾಗ್ಬೋದು ಅಥವಾ ಕೊಟ್ಟಿಗೆಯಿಂದ ಹೊರಗಡೆ ಕಟ್ಟೋದಾಗ್ಬೋದು ಹಸುನ ಬೆಳಗ್ಗೆ ಹೊತ್ತು, ಅವೆಲ್ಲ ಬಹಳ ಬಹಳ ಮುಖ್ಯವಾದ ಅಂಶಗಳು ಈ ಒಂದು ವಾತಾವರಣ ವೈಪರೀತ್ಯ ಸನ್ನಿವೇಶಗಳಲ್ಲಿ. ಅಲ್ಲ, ರೇಷ್ಮೆ ಬೆಳೆದಾರರು ಮನೆ ಮೇಲ್ಗಡೆ ಸೋಗೆ ಗರಿ ಹಾಕಿ ಡ್ರಿಪ್ ಲೈನ್ ಎಲ್ಲ ಬಿಡ್ತಾರೆ, ಮನೇನ ತಂಪ್ ಮಾಡಕ್ ನೋಡ್ತಾರೆ, ಕಿಟಕಿಗಳಿಗೆ ಗೋಣಿ ತಾಟಗಳನ್ನ ಬಿಟ್ಟು ನೀರನ್ನ ಇದ್ ಮಾಡ್ತಾರೆ. ಅದನ್ನ ಜಾನುವಾರುಗಳಿಗೂ ಮಾಡಬಹುದೇ? ಖಂಡಿತವಾಗ್ಲೂ ಮಾಡ್ಲೇಬೇಕು. ಈ ಒಂದು ಅಧಿಕವಾದ ವಾತಾವರಣ ಟೆಂಪರೇಚರ್ ಇದ್ದಾಗ, ಉಷ್ಣಾಂಶ ಇದ್ದಾಗ ಆ ರೀತಿ ಮಾಡೋದ್ರಿಂದ ತುಂಬಾ ಒಳ್ಳೇದು. ಉತ್ಪಾದನಾ ಶಕ್ತಿ ಅದೇ ರೀತಿ ಅದನ್ನ ಕಾಪಾಡ್ಕೋಬಹುದು ನಾವು. ಬಟ್ ನಮ್ಮ ರೈತರು ನಾವು ಮುಂಚೆ ಮಾಡ್ತಿರ್ಲಿಲ್ಲ, ಈಗ ಯಾಕೆ ಮಾಡ್ಬೇಕು ಅನ್ನೋ ಒಂದು ಧೋರಣೆ ಇದೆ, ಅದನ್ನ ಬಿಡ್ಬೇಕು ನಮ್ಮ ರೈತರು. ಮಧ್ಯಾಹ್ನದ ಹೊತ್ತು ಬೆನ್ ಮೇಲೆ ನೀರ್ ಹಾಕ್ತಾರೆ ಎಮ್ಮೆಗಳಿಗೆ, ವಿಶೇಷವಾಗಿ ಬೇರೆ ಹಸುಗಳಿಗೂ ಮಾಡಬಹುದು ಅದನ್ನ? ಇಲ್ಲಿ ಒಂದು ಬಹಳಷ್ಟು ಮುಖ್ಯವಾಗಿ ಹೇಳಿದೆ, ನಾವು ನೀರ್ ಹಾಕಿ ಹಾಗೆ ಬಿಡೋದು ತಪ್ಪಾಗುತ್ತೆ. ಯಾಕೆಂದ್ರೆ ಬಿಸಿಲು ಜಾಸ್ತಿ ಇದೆ, ನಾವು ಬರೀ ನೀರ್ ಹಾಕ್ಬಿಟ್ಟು ಹಾಗೆ ಬಿಡ್ತೀವಿ ಅಂದ್ರೆ ಆ ನೀರು ಬೆವರಿನ ಗ್ರಂಥಿಗಳನ್ನು ಮುಚ್ಚುತ್ತೆ, ಬೆವರು ಬರೋದು ಕಮ್ಮಿ ಆಗುತ್ತೆ. ನೀರ್ ಹಾಕಿ ಹಾಗೆ ಫ್ಯಾನ್ ಹಾಕ್ಬೇಕಾಗುತ್ತೆ, ನೀರು ಅದ್ರ ಮೇಲೆ ಜಾಸ್ತಿ ಹೊತ್ತು ನಿಲ್ಬಾರ್ದು, ನೀರ್ ಹಾಕಿದ್ರೆ ನೀರು ಸ್ವಲ್ಪ ಹಿಮರಬೇಕು. ಅದರಿಂದ ಫಾಗರ್ಸ್ ಅಂತ ಬರ್ತಲ್ಲ, ಫಾಗರ್ಸ್ ಅಂದ್ರೆ ನೀರನ್ನ ಸ್ಪ್ರೇ ಮಾಡುವಂತದ್ದು. ದೊಡ್ಡ ದೊಡ್ಡ ಶೆಡ್ಗಳು ಇದ್ರೆ ಆ ಶೆಡ್ಗಳಲ್ಲಿ ಆ ರೀತಿ ಮಾಡ್ತಾರೆ. ಅಥವಾ ನೀರ್ ಹಾಕಬಹುದು, ನೀರ್ ಹಾಕದ್ಮೇಲೆ ಬೇಗ ಒಣಗೋ ರೀತಿ ನೋಡ್ಕೋಬೇಕು. ಮುಂಜಿನ ತರ ಬರುತ್ತಲ್ಲ ನೀರು, ಫಾಗರ್ಸ್ ಗಳನ್ನ ಅಳವಡಿಸ್ಕೋಬಹುದು. ಅವುಗಳು ತುಂಬಾ ಎಫೆಕ್ಟಿವ್ ಆಗಿದ್ದಾವೆ, ತುಂಬಾ ಒಳ್ಳೆಯ ವಿಧಾನ. ಎಮ್ಮೆನೇ ಬೇರೆ, ನಮ್ಮ ಬೇರೆ, ಹಸುಗಳೇ ಬೇರೆ. ಹಾಗಾಗಿ ನಮ್ಮ ಹಸುಗಳಿಗೆ ನೀರ್ ಹಾಕ್ಬಿಟ್ಟು ಆ ರೀತಿ ಬಿಡ್ಲಿಕ್ಕೆ ಅನುಮತಿ ಮಾಡಬಾರದು, ಅದನ್ನ ಒಣಗಬೇಕು ಒಟ್ಟಿನಲ್ಲಿ. ಅದ್ರ ಬದಲು ಫಾಗರ್ಸ್ ಹಾಕಂತ ತುಂಬಾ ಒಳ್ಳೇದು. ಹಾಲು ಹೆಚ್ಚಾಗಿ ಕೊಡುವಂತ ಹಸುಗಳು ನಗರತ್ತೆ ಅಂತಾರಲ್ಲ ಹಳ್ಳಿ ಕಡೆ, ಅಂದ್ರೆ ಆ ಶೆಕೆ ತಡಿಲಾರದ ಬಹಳ ಕಷ್ಟ ಪಡ್ತಾ ಇರ್ತವೆ. ಅದು ಇನ್ನೊಂದೇನಿದೆ ಅಂದ್ರೆ ನಮ್ಮ ನಾಟಿ ಹಸುಗಳಲ್ಲೂ ಮತ್ತೆ ಈ ಮಿಶ್ರ ತಳಿಯಲ್ಲ, ಒಂದು ನಾಟಿ ಹಸು ಬೆವರುತ್ತೆ, ಚರ್ಮದಿಂದ ಬೆವರು ಬರುತ್ತೆ. ಈ ಮಿಶ್ರ ತಳಿಯ ಹಸುಗಳಲ್ಲಿ ಬೆರ್ಲಿಕ್ಕೆ ಆಗೋದಿಲ್ಲ. ಅದೇನ್ ಮಾಡುತ್ತೆ, ಬಾಯಿ ತೆಗೆದು ಬಾಯಲ್ಲಿ ಉಸಿರಾಡಕ್ಕೆ ಪ್ರಯತ್ನ ಪಡುತ್ತೆ ಅಷ್ಟೇ. ಅದರಿಂದ ಮಿಶ್ರ ತಳಿಯ ಹಸುಗಳು ತಾಪಮಾನ ಜಾಸ್ತಿ ಆದ್ರೆ ತಡೆಯೋದಿಲ್ಲ. ಅದಕ್ಕೆ ತಾಪಮಾನ ಜಾಸ್ತಿ ಆದಾಗ ನಿರ್ವಹಣೆ ಬೇಕೇ ಬೇಕು ಮಿಶ್ರ ತಳಿಯ ಹಸುಗಳಲ್ಲಿ. ಈಗ ಜಾನುವಾರುಗಳು ಅಂದಾಗ ನಾವು ಹಾಲಿಂಡುವಂತಹ ರಾಸುಗಳ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದೀವಿ, ಆದ್ರೆ ಎಮ್ಮೆಗಳು, ಎತ್ತುಗಳು, ಕುರಿಗಳು, ಮೇಕೆಗಳು, ಹಂದಿಗಳು, ಕೋಳಿಗಳು ಇವನ್ನೆಲ್ಲ ಕೈಬಿಟ್ಬಿಟ್ಟಿದೀವಿ. ಇಲ್ಲ ಇಲ್ಲ, ಬಹಳಷ್ಟು ಪ್ರಶ್ನೆ ಕೇಳಿದ್ರೆ ನೋಡಿ, ಕುರಿಗಳು ಮೇಕೆಗಳಲ್ಲಿ ಬರೋಣ. ಕುರಿಗಳು ಮೇಕೆಗಳು ಅತಿ ಹೆಚ್ಚು ತಾಪಮಾನ ತಡೆಯುತ್ತೆ ಸ್ವಲ್ಪ ಮಟ್ಟಿಗೆ. ಯಾಕೆಂದ್ರೆ ಬಹಳಷ್ಟು ನಾವು ನೋಡ್ತೀವಿ, ಯಾವ ಪ್ರದೇಶದಲ್ಲಿ ಮಳೆ ಕಮ್ಮಿ ಇರುತ್ತೋ, ಯಾವ ಪ್ರದೇಶದಲ್ಲಿ ಹವಾಮಾನ ಬಿಸಿಲೆಲ್ಲ ಜಾಸ್ತಿ ಇರುತ್ತೋ ಆ ಪ್ರದೇಶದಲ್ಲಿ ಕುರಿ ಸಂಖ್ಯೆ ಜಾಸ್ತಿ ಇರ್ತದೆ. ಆದ್ರೆ ಕುರಿಗಳಲ್ಲಿ ಚಳಿನ ತಡೆಯೋದಿಲ್ಲ. ಈಗ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನೋಡಿ, ಬಹಳಷ್ಟು ಮುಖ್ಯ. ಈಗ ಬಹಳಷ್ಟು ಈ ಹಾಸನ ಸುತ್ತಮುತ್ತಲ ಜನ ಏನ್ ಮಾಡ್ತಾ ಇದಾರೆ, ಕೆಂಗುರಿ ಕೆಂಪು ಕುರಿಯನ್ನ ರಾಯಚೂರು ಆ ಕಡೆಯಿಂದ ಕೊಪ್ಪಳ ಕಡೆಯಿಂದ ಕೆಂಗುರಿನ ತಗೊಂಡ್ಬರ್ತಾರೆ, ಸಿಂಧನೂರು ಸಂತೆಯಿಂದ ತಂದು ಸಾಕ್ತಾ ಇದಾರೆ. ಅವರು 2-3 ತಿಂಗಳ ಮರಿನ ತಂದು ಸಾಕ್ತಾರೆ, ಚೆನ್ನಾಗಿ ಬೆಳೀತಾ 1 ವರ್ಷ ಬೆಳೆದ್ಮೇಲೆ ಮಾರ್ತಾರೆ. ಆದ್ರೆ ಇಲ್ಲೇ ಸಂವರ್ಧನೆ ಮಾಡಕ್ ಹೋದಾಗ ಅವರು ಸಕ್ಸಸ್ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ, ಅದರಲ್ಲಿ ಹುಟ್ಟಿರುವಂತಹ ಮರಿಗಳು ಚಳಿನ ತಡೆಯೋದಿಲ್ಲ, ಅವು ಬಿಸಿಲಿನ ತಡೆಯುತ್ತೆ ಚಳಿನ ತಡೆಯೋದಿಲ್ಲ. ಇಲ್ಲಿ ಚಳಿಗಾಲದಲ್ಲಿ ಹುಟ್ಟುವಂತ ಕುರಿ ಮರಿಗಳು, ಅದು ಹವಾಮಾನ ವೈಪರೀತ್ಯನೇ. ಅತಿವೆ ಚಳಿಯಿರೋ ಹವಾಮಾನ ವೈಪರೀತ್ಯನೇ. ಅಲ್ಲಿ ಮರಿಗಳನ್ನು ನಾವು 15 ದಿನ ತನಕ ನಾವು ಕಾಪಾಡಲೇಬೇಕಾಗತ್ತೆ. ಅದೊಂದು. ಇನ್ನೊಂದು, ಈ ಕುರಿಗಳಲ್ಲಿ ಹೊಸದಾಗಿ ಸರ್ಕಾರ ಒಂದು ನಾರಿ ಸ್ವರ್ಣ ಕುರಿ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದೆ. 2-3 ಮರಿ ಹಾಕುವ. ಹೌದು ಹೌದು ಹೌದು. ಸುಮಾರು ಚಿತ್ರದುರ್ಗ ಶಿರಾ ಕಡೆ ರೈತರೆಲ್ಲ ಸಾಕ್ತಾ ಇದ್ದಾರೆ ಆಲ್ರೆಡಿ. ಇದು ಏನಪ್ಪಾ ಅಂದ್ರೆ ಇದರಲ್ಲಿ ಎರಡನ್ನ ಗಮನದಲ್ಲಿ ಇಟ್ಕೋಬೇಕು. ಇದನ್ನ ನಾವು ಜಾಸ್ತಿ ಹೊಡ್ಕೊಂಡು ಹೋಗಿ ಮೇಯಿಸ್ತೀನಿ ಅನ್ನೋ ಮಂದೆಗಳಲ್ಲಿ ಸೇರಿಸಿದ್ರೆ ಆಗೋದಿಲ್ಲ. ಯಾಕೆಂದ್ರೆ ಅದು ಜಾಸ್ತಿ ನಡೆದು ತಡಿಲಿಕ್ಕೆ ಆಗೋದಿಲ್ಲ, ಶಕ್ತಿ ಇಲ್ಲ. ಇನ್ನೊಂದು, 2 ಮರಿ ಹಾಕತ್ತಲ್ಲ ಅದರಲ್ಲಿ ಹಾಲಿನ ಮಟ್ಟ ಅಷ್ಟೊಂದಿಲ್ಲ. ಅಂದ್ರೆ 2 ಮರಿಗಳನ್ನ ಸಾಕುವಂತ ತಾಕತ್ತು ಕಮ್ಮಿ ಇರುತ್ತೆ. ಮರಿಗಳನ್ನೇ 2 ಹಾಕತ್ತೆ. ಅದರಿಂದ 15 ದಿನ ಬೇರೆ ತಾಯಿಯಿಂದ ಹಾಲು ಕುಡಿಸಿ ನಾನು ಸಾಕಬಲ್ಲೆ ಅನ್ನೋದಾದ್ರೆ ಮಾತ್ರ ನಾವು ಆ ತಳಿನ ಸಾಕಬೇಕಾಗತ್ತೆ. ಇಲ್ಲದಿದ್ರೆ ಈ ಹವಾಮಾನ ವೈಪರೀತ್ಯದಲ್ಲಿ ನಾವು ಕೈ ಸುತ್ತಕೊಳ್ಳೋದೇ ಜಾಸ್ತಿ ಆಗುತ್ತೆ. ಮೇಕೆಗಳಿಗೆ ಶಕ್ತಿ ಇದೆಯಾ ಚಳಿ ತಡೆಯೋದು? ಹೌದು, ಅದೊಂದು ಚಳಿ ತಡೆಯುವ ಶಕ್ತಿ ಮೇಕೆಗೂ ಇಲ್ಲ ಕುರಿಗೂ ಇಲ್ಲ. 15 ತನಕ ಮರಿ 15 ದಿನ ಮುಗಿಯೋ ತನಕ ಬಹಳಷ್ಟು ಚಳಿ ಏನಾದ್ರು ಇತ್ತು ಅಂದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ವಿಧಾನಗಳು, ಆ ಮರಿಗಳನ್ನ ಒಂದು ಮಕ್ಕಳಲ್ಲಿ ಗೊಬ್ಬರ ಹಾಕುವಂತದ್ದು, ಗೋಣಿ ಚೀಲ ಗೊಬ್ಬರ ಹಾಕುವಂತದ್ದು, ಆ ಶೆಡ್ಡಿಗೆ ಎಲ್ಲ ಕಿಟಕಿಗಳಿಗೆಲ್ಲ ಗೋಣಿ ತಾಟನ ಬಂದ್ ಕಟ್ಟಂತದ್ದಾಗ್ಲಿ, ಇಲ್ಲಿ ಸ್ವಲ್ಪ ಬೆಚ್ಚಿಗಿರೋದಕ್ಕಾಗ್ಲಿ, ಸ್ವಲ್ಪ ಕಾವಿನ ಪ್ರದೇಶದಲ್ಲಿ ಅವನ್ನ ಕೂಡುವಂತ ಕೂಡಾಕಂತದ್ದು ಅಂತ ಅವನು ಮಾಡಿಕೊಂಡ್ರೆ ಕುರಿ ಮೇಕೆಗಳಲ್ಲಿ ಅಂತ ತೊಂದರೆ ಏನು ಕಾಣೋದಿಲ್ಲ. ಎಮ್ಮೆಗಳ ಬಗ್ಗೆ ಹೇಳಿ. ಬಹಳಷ್ಟು ಮುಖ್ಯ ಪ್ರಶ್ನೆ. ಯಾಕೆಂದ್ರೆ ಬೆವರೋದೈತಲ್ಲ, ಬೆವರೋದಾಗ್ಲಿ ಇವದಾಗ್ಲಿ ಹಸುಗಳಲ್ಲಿ ಮಾಡುತ್ತೆ. ನಾವು ಅಟ್ಲೀಸ್ಟ್ ನಮ್ಮ ದೇಶಿ ಹಸುಗಳಲ್ಲಿ ಬೆವರೋ ಶಕ್ತಿ ಇದೆ, ಎಮ್ಮೆಗಳಲ್ಲಿಲ್ಲ. ಎಮ್ಮೆಗೆ ಅದಕ್ಕೆ ನಾವು ಎಮ್ಮೆ ಸಾಕುವ ಹತ್ರ ನಾವು ನೋಡ್ತೀವಿ, ಸ್ವಲ್ಪ ನೀರಿದ್ದೆ ಸಾಕು, ಕೊಚ್ಚೆ ಇದ್ರೆ ಸಾಕು, ಮಲ್ಕೊಂಡ್ಬಿಡ್ತಾವು. ಯಾಕೆಂದ್ರೆ ಅದೊಂದು ವಿಧಾನ. ಆದ್ರಿಂದ ನಾವು ಎಮ್ಮೆ ಸಾಕ್ತಾ ಇದೀವಿ ಅಂದ್ರೆ ಅಲ್ಲಿ ಪ್ರದೇಶದಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ನೀರೇನಾದ್ರು ಇದ್ರೆ ಅದು ಹೋಗಿ ಅಲ್ಲಿ ಇರ್ಲಿಕ್ಕೆ ಅದು ಬಹಳಷ್ಟು ಮಾಡಬೇಕಾಗತ್ತೆ. ಇಲ್ಲ ಅಂದ್ರೆ ನೀವ್ ಹೇಳದಲ್ಲ, ದಿನಕ್ಕೆ 1 ಬಾರಿ 1-2 ಬಾರಿ ಆದ್ರೂ ಅದ್ರ ಮೈ ಮೇಲೆ ನೀರ್ ಹಾಕಿ ಸ್ವಲ್ಪ ತಂಪು ಮಾಡುವಂತದನ್ನ ಮಾಡಬೇಕಾಗತ್ತೆ. ಆಮೇಲೆ ಈ ಎಮ್ಮೆಗಳು ಮೊದಲೇ ಬೆದೆಗೆ ಬರೋ ಲಕ್ಷಣನೇ ಕಾಣೋದಿಲ್ಲ. ಈ ಬಿಸಿಲು ಜಾಸ್ತಿ ಇತ್ತು ಅಂದ್ರೆ ಅದು ಬೆದೆಗೆ ಬಂದಿದ್ರು ಗೊತ್ತಾಗೋದಿಲ್ಲ, ಆ ರೀತಿ ಆಗ್ತಾ ಇರುತ್ತೆ. ನಾವು ತಂಪಾಗಿ ಎಮ್ಮೆಗಳನ್ನ ಇಟ್ಕೊಂಡಾಗ ಮಾತ್ರ ಅದರ ಬೆದೆ ಲಕ್ಷಣಗಳು ಕಾಣುತ್ತೇವೆ ಹೊರತು ಇಲ್ಲ ಅಂದ್ರೆ ಆ ಬೆದೆ ಲಕ್ಷಣ ಕಾಣಾಗಿಲ್ಲ. ಆದಷ್ಟು ಎಮ್ಮೆಗಳನ್ನ ತಂಪಾಗಿ ಇಟ್ಕೋಬೇಕಾಗತ್ತೆ. ಕೆಲವು ತಳಿಗಳು ಅರ್ಧ ಬಿಸಿಲು ಅರ್ಧ ನೆರಳು, ಕೆಲವು ಸಂಪೂರ್ಣ ನೆರಳು, ಕೆಲವು ಸಂಪೂರ್ಣ ಬಿಸಿಲನ್ನ ಬಯಸೋದು ಸರಿನಾ? ನಿಜಾನ? ಹೌದು ಹೌದು. ಅದು ಅಂದ್ರೆ ನೋಡಿ, ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ 100 ಜನ ಇದೀವಿ ಅಂದ್ರೆ ಕೆಲವರು ಚಳಿನ ಇಷ್ಟಪಡ್ತೀವಿ, ಕೆಲವು ಬಿಸಿಲಿನ ಇಷ್ಟಪಡ್ತೀವಿ. ಅದೇ ರೀತಿಯಾದ ವ್ಯತ್ಯಾಸಗಳು ಹಸುಗಳಲ್ಲೂ ಇದಾವೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಬಿಸಿಲಲ್ಲಿ ಇರ್ಲಿಕ್ಕೆ ಇಷ್ಟಪಡುತ್ತಲ್ಲ, ಅದರ ವಿಟಮಿನ್ ಕಂಟೆಂಟ್ಗಳ ಮೇಲೆ ಆಗುತ್ತಾರೆ, ದೇಹದಲ್ಲಿ ಇರುವಂತಹ ವಿಟಮಿನ್ ಮತ್ತೆ ಮಿನರಲ್ ಕಂಟೆಂಟ್ ಅದ್ರಲ್ಲಿ ದೇಹದಲ್ಲಿ ಯಾವ ರೀತಿ ಅನ್ನೋದ್ರ ಮೇಲೆ ಅದು ಕೆಲವೊಂದು ಬಿಸಿಲನ್ನ ಅಪೇಕ್ಷೆ ಪಡುತ್ತೆ, ಕೆಲವು ಇಲ್ಲ ನೆರಳಲ್ಲಿ ಇರ್ಲಿಬೇಕು ಅನ್ನೋದು ಇಷ್ಟನೂ ಪಡುತ್ತೆ. ಮತ್ತೆ ವಯಸ್ಸು, ಜಾಸ್ತಿ ವಯಸ್ಸಾಗಿರೋವು ಬಿಸಿಲು, ಅಯ್ಯೋ ನನಗೆ ಬಿಸಿಲು ಮೇವು ಇಲ್ದಿದ್ದು ಪರವಾಗಿಲ್ಲ, ನನಗೆ ಬಿಸಿಲು ಬೇಡ ಅಂತ ಹೋಗಿ ನೆರಳಲ್ಲಿ ಇರ್ತಾರೆ. ಗರ್ಭಾವಸ್ಥೆ ಆವಾಗ ಅದಕ್ಕೆ ಮೇವು ಮುಖ್ಯ ಆಗಲ್ಲ, ನೆರಳಲ್ಲಿರ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಕೆಲವೊಂದು ಇನ್ನ ಪ್ರಾಯದ ಇರ್ತವೆ, ಬಿಸಿಲಿದ್ರೆ ನಾನು ಮೇವು ಮೇಯಬೇಕು ಅಂತ ಹೋಗುತ್ತೆ. ಅದನ್ನ ವಯಸ್ಸು ಮತ್ತೆ ಅದರ ದೇಹದ ಸ್ಥಿತಿ ಮೇಲೆ ಅದು ಆಯ್ಕೆ ಮಾಡುತ್ತೆ. ಈಗ ಸಂಪೂರ್ಣ ರಹಿತ ಪ್ರಾಣಿ ಕಲ್ಯಾಣ ದಿಕ್ಕಲ್ಲಿ ನಾವು ಜಾನುವಾರುಗಳನ್ನ, ಸಂತೋಷ, ಈಗ ನಾವು ತುಂಬಾ ಸುಖವಾದಂತಹ ವಾತಾವರಣವನ್ನ ಕೊಟ್ಟು ಹಸುಗಳನ್ನಾಗ್ಲಿ ಅಥವಾ ಪ್ರಾಣಿಗಳನ್ನಾಗ್ಲಿ ಸಾಕುವಂತಹ ವಿಧಾನವನ್ನು ನಾವು ನೋಡಿದ್ದೇವೆ. ಅಂದ್ರೆ ಕಂಪ್ಲೀಟ್ AC ಅಂದಲೇ ಹೋದ್ರು, ತಾವೇ ಹೇಳ್ದಾಗೆ ಈ ಫಾಗರ್ಸ್ ಗಳಿರ್ತವೆ, ಯಾವುದೇ ರೀತಿ ತೊಂದರೆ ಆಗಲ್ಲ, ಗಾಳಿ ಸಂಚಾರ ಚೆನ್ನಾಗಿರುತ್ತೆ, ಒಳ್ಳೆ ರೀತಿಯ ಮೇವನ್ನ ಕೊಡ್ತೀವಿ, ತಾವೇ ಹೇಳ್ದಾಗೆ ಒಳ್ಳೆ ರೀತಿ ಪೋಷಕಾಂಶಗಳನ್ನು ಕೊಡ್ತೀವಿ, ಎಲ್ಲವೂ ಸುಸ್ಥಿತಿಯಲ್ಲಿದೆ ಅಂತ ಅನ್ಕೊಂಡ್ರು ಅಂಥವಕ್ಕೂ ಒತ್ತಡ ಇರುತ್ತೆ. ಹೌದು, ಅಲ್ಲಿ ಉತ್ಪಾದನಾ ಒತ್ತಡ ಇರುತ್ತೆ. ಯಾಕೆಂದ್ರೆ ನಮಗೊತ್ತು ಮಾಮೂಲಿಯಾಗಿ ಉತ್ಪಾದನೆ ಎಷ್ಟಿರುತ್ತೆ, ಅದರದೊಂದು 10-15, ನಮಗೆ ನಮ್ಮ ಅಪೇಕ್ಷೆ ಏನಿರುತ್ತೆ, ಇನ್ನ ಜಾಸ್ತಿ ಬರಬೇಕು, ಇನ್ನ ಜಾಸ್ತಿ ಬರಬೇಕು ಅನ್ನೋ ಒತ್ತಡಗಳು ಜಾಸ್ತಿ ಇರುತ್ತೆ. ಮೇವು ಕೊಡ್ತೀರಾ, ನಾವು ಜಾಸ್ತಿ ಮೇವನ್ನು ಕೊಟ್ಟು ಅದರ ಪೂರ್ಣ ಶಕ್ತಿ ಅನ್ನೋದು ಉತ್ಪಾದನೆಯಲ್ಲೇ ಬರಲಿಕ್ಕೆ ನಾವು ಯೋಚನೆ ಮಾಡ್ತೀವಲ್ಲ, ಅಲ್ಲೂ ತಪ್ಪಾಗುತ್ತೆ. ಅದಕ್ಕೆ ದೇಹ ಆಗಿ ಎಷ್ಟು ಉತ್ಪಾದನೆಗೆ ಅನುಗುಣವಾಗಿ ಎಷ್ಟು ಮೇವು ಬೇಕೋ ಅಷ್ಟು ಮೇವು ಮಾತ್ರ ಕೊಟ್ಟು ಬೇರೆವನ್ನೆಲ್ಲ ಮಾಡಿದಾಗ ಆ ಒತ್ತಡ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಈಗ ಕೇವಲ ಹಸುಗಳನ್ನ ಮಾತ್ರ ನಾವು ಕಲ್ಪೇಟ್ ಮಾಡಿದ್ವಿ ಮೀಥೇನ್ ಅನಿಲಕ್ಕೆ, ಈ ಕುರಿಗಳು ಎಮ್ಮೆಗಳು ಹಂದಿಗಳು ಇವುಗಳದ್ದೇನೋ ಪಾತ್ರ ಇಲ್ವೇ? ಬಹಳ ಮುಖ್ಯ ಪ್ರಶ್ನೆ ಕೇಳಿದ್ರೆ, ಇಲ್ಲಿ 4 ಹೊಟ್ಟೆ ಅಂತೀವಿ, ಈ ಹಸು ಆಗ್ಲಿ ಎಮ್ಮೆ ಆಗ್ಲಿ ಕುರಿ ಆಗ್ಲಿ ಮೇಕೆ ಆಗ್ಲಿ ಎಲ್ಲದರಲ್ಲೂ ಆ ಮೀಥೇನ್ ಅನಿಲ ಉತ್ಪಾದನೆ ಆಗುತ್ತೆ. ಆದ್ರೆ ಕುರಿ ಮೇಕೆಗಳಲ್ಲಿ ಉತ್ಪಾದನೆ ಆಗುವ ಮೀಥೇನ್ ಅನಿಲ ಬಾರಿ ಕಮ್ಮಿ ಆಗಿರೋದ್ರಿಂದ ಅದನ್ನ ಅಷ್ಟಾಗಿ ಪರಿಗಣನೆ ಮಾಡಿ ತಗೊಳ್ತಾ ಇಲ್ಲ. ಹೌದಾ? ರೇಷ್ಮೆ ಹುಳುಗಳ ಹಿಕ್ಕೆ ಮತ್ತೆ ಮೂತ್ರ, ಹೌದು, ಅದು ಕೂಡ ನಾವು ಗೋಬರ್ ಘಟಕದಲ್ಲಿ ಬಳಕೆ ಮಾಡಬಹುದು ಅನಿಲ ಬರದಲ್ಲೇ ಹೋದಾಗ ಅಂತಾರೆ. ಅಂದ್ರೆ ಅವುಗಳೇನು ಸಾಧು ಪ್ರಾಣಿಗಳೇನಲ್ವಲ್ಲ, ಅವುಗಳಿಂದಲೂ ಪರಿಸರ ಹಾಳಾಗ್ತಿದೆಯಲ್ಲ, ಆದ್ರೆ ಅದನ್ನ ಪರಿಗಣನೆ ಮಾಡಲ್ಲ ಅಂತ ಹೇಳ್ತೀರಿ. ಅಲ್ಲ ಸರ್, ಪರಿಸರ ಹಾಳಾಗ್ತಿರೋದು ಎಲ್ಲ ಒಂದು, ನಾವು ಈಗ ನಾವು ಹೇಳ್ತೀವಿ ಭತ್ತ ಭತ್ತದ ಗದ್ದೆಗಳಿಂದ ಅತಿ ಹೆಚ್ಚು ಅನಿಲ ಮೀಥೇನ್ ಪ್ರೊಡ್ಯೂಸ್ ಉತ್ಪಾದನೆ ಆಗುತ್ತೆ. ನಮ್ಮ ಹಸುಗಳಲ್ಲಿ ಬರೋದಕ್ಕನ್ನ ದುಪ್ಪಟ ಜಾಸ್ತಿ ಭತ್ತದ ಗದ್ದೆಗಳಿಂದ ಬರುತ್ತೆ. ಯೂರಿಯಾ ಗೊಬ್ಬರ ಬಳಸೋದ್ರಿಂದ ನಿಂತ ನೀರಿನಿಂದ ಹಂಗಂತೇಳಿ ನಾವು ಭತ್ತ ಉತ್ಪಾದನೆ ಮಾಡ್ಲಿಕ್ಕೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ವಿಧಾನಗಳನ್ನ ಸ್ವಲ್ಪ ಮಾರ್ಪಾಡು ಮಾಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ, ಅಂದ್ರೆ ವಾತಾವರಣದ ವೈಪರೀತ್ಯಗಳನ್ನ ಎದುರಿಸೋದಕ್ಕೆ ಹಸು ಸಾಕಣೆದಾರರು ಕೂಡ ಸಿದ್ಧವಾಗಿರಬೇಕು ಅಂತ ಹೇಳ್ತೀರಿ. ಹೌದು ಅಲ್ವಾ? ಹೌದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ಡಾಕ್ಟರ್ ನವೀನ್ ಕುಮಾರ್ ಅವರ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳ್ತೀರಾ? 9845375538. ಇನ್ನೊಮ್ಮೆ 9845375538. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9845375538. ತಮ್ದು ಡಾಕ್ಟರ್ ಹೇಮಂತ್ ಗೌಡ್ರೆ? 9008020862. ಇನ್ನೊಮ್ಮೆ 9008020862. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9008020862. ಒಳ್ಳೆಯದು ಡಾಕ್ಟರ್ ನವೀನ್ ಕುಮಾರ್ ಅವರೇ, ಹಾಗೆ ಡಾಕ್ಟರ್ ಹೇಮಂತ್ ಗೌಡ್ರೆ, ಇದುವರೆಗೂ ಕೂಡ ವಾತಾವರಣದ ವೈಪರೀತ್ಯಗಳು ಮತ್ತು ಜಾನುವಾರು ಸಾಕಾಣಿಕೆಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಾತಾವರಣ ವೈಪರೀತ್ಯಗಳು ಹಾಗೂ ಜಾನುವಾರು ಸಾಕಾಣಿಕೆ ಈ ಕುರಿತಂತಹ ಸಂವಾದ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಹಾಸನದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಎಸ್ ನವೀನ್ ಕುಮಾರ್ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ. ಪ್ರಯತ್ನ ಬಂದವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕಂಡುಬರುವ ಮೂತ್ರಜನಕಾಂಗದ ತೊಂದರೆಗಳು ಮತ್ತು ಪರಿಹಾರ ಈ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಬಸವರಾಜ ರಾಮಪ್ಪ ಬಾಲಪ್ಪನವರ್ ಅವರ ಸಂದರ್ಶನ ಮೂಡಿಬರುತ್ತೆ. ಇಲ್ಲಿಗೆ ಇಂದಿನ ಗೋಕುಲವಾಣಿ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಗೋಕುಲವಾಣಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.